ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಂಘಟನಾ ಶಕ್ತಿ, ರೈತ ಶಕ್ತಿ ಎಫ್ಪಿಒಗಳ ಕುರಿತ ಪ್ರಾಯೋಜಿತ ಸರಣಿ, ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯ ಅನುಭವಗಳ ಕುರಿತು ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ, ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ, ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯ ಅನುಭವಗಳು ಕುರಿತಂತೆ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯ ಅನುಭವಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಈ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ. ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯೂ ಕೂಡ ಆಗ್ತಾ ಇದೆ. ರೈತರಿಗೆ ಒಂದು ಬಲವನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಸರ್ಕಾರವೇ ಈ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇದೆ. ಅದಕ್ಕೆ ಬೇಕಾಗಿರತಕ್ಕಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ಸ್ಥಾಪನೆ ಆಗ್ತಾ ಇರುವಂತದನ್ನ ಗಮನಿಸಬಹುದು. ಯಾವುದನ್ನೇ ಆದರೂ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹೊರಟಾಗ ಅದು ಸುಲಭವಾಗಿ ಆಗ ಅಂತಹ ಕೆಲಸ ಅಲ್ಲ. ಅಲ್ಲಿಯೂ ಕೂಡ ಸಾಕಷ್ಟು ಅಡೆತಡೆಗಳು ಇರುತ್ತೆ. ಈ ಅಡೆತಡೆಗಳನ್ನು ಹೇಗೆ ನಿವಾರಣೆಯನ್ನ ಮಾಡುವಂಥದ್ದು ಮತ್ತೆ ಇಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಈ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಶ್ರಮಿಸಿರತಕ್ಕಂತಹ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರು ನಮ್ಮೊಂದಿಗೆ ಇದ್ದಾರೆ. ಇದುವರೆಗೆ ಸುಮಾರು 3 ರೈತ ಉತ್ಪಾದಕ ಕಂಪನಿಗಳನ್ನ ಅವರು ಸ್ಥಾಪನೆಯನ್ನ ಮಾಡಿದಂತಹ ಅನುಭವ ಇದೆ. ದುದ್ದ ಅಂತ ಅಂದ್ರೆ ಹಾಸನ ತಾಲೂಕಿನ ದುದ್ದದಲ್ಲಿ ಹೊಯ್ಸಳ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯನ್ನ ಅವರು ಸ್ಥಾಪನೆಯನ್ನ ಮಾಡಿದ್ದಾರೆ. ಅದರ ಸ್ಥಾಪನೆಗೆ ಹೆಚ್ಚು ನೆರವನ್ನ ನೀಡಿದ್ದಾರೆ. ಅದೇ ರೀತಿ ಅರಕಲಗೂಡಿನ ಬೈಚನಹಳ್ಳಿಯಲ್ಲಿ ಇರತಕ್ಕಂತಹ ಪ್ರಕೃತಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ಇದರ ಸ್ಥಾಪನೆಯಲ್ಲಿಯೂ ಕೂಡ ಇವರ ಕೊಡುಗೆ ಇದೆ ಅನ್ನುವಂಥದ್ದು. ಹಾಗೆಯೇ ಅರಸೀಕೆರೆ ತಾಲೂಕಿನ ಗಂಡಸಿಯಲ್ಲಿ ಇರತಕ್ಕಂತಹ ಮಾತೃಭೂಮಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್, ಈ ಒಂದು ಕಂಪನಿಯ ಸ್ಥಾಪನೆಯಲ್ಲಿಯೂ ಕೂಡ ಇವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಏನೆಲ್ಲ ಆಗಬೇಕಾದಂತಹ ವಿಷಯಗಳು ಇರುತ್ತೆ, ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸುಹಾಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಭವಗಳು ನಿಮಗೆ ಆಗಿದ್ದಾವೆ, ಮೊದಲ ಅನುಭವ ಹೇಗಿತ್ತು? ಸರ್, ರೈತ ಉತ್ಪಾದಕ ಕಂಪನಿ ಈಗ ತುಂಬಾ ಮುಖ್ಯವಾಗಿ ಅದು ರೈತರಿಗೆ ರೈತರ ಏಳಿಗೆಗೆ ಬೇಕಾಗಿರುವಂತಹ ಒಂದು ಕಂಪನಿ, ಅದು ರೈತರದೇ ಆದಂತಹ ಒಂದು ಸಂಸ್ಥೆ. ಅದು ಅದರಲ್ಲಿ ಸ್ಥಾಪನೆ ಯಾಕೆ ಮಾಡಬೇಕು ಅಂತಂದ್ರೆ ತುಂಬಾ ಮುಖ್ಯವಾಗಿ ಅವರು ಏನು ಕೃಷಿ ಪರಿಕರಗಳನ್ನ ಏನು ಖರೀದಿ ಮಾಡ್ತಾರೆ ಎಲ್ಲ ಬೇರೆ ಬೇರೆ ಕಡೆ ಖರೀದಿ ಮಾಡ್ತಾ ಇರ್ತಾರೆ. ಆ ಖರೀದಿ ಮಾಡ್ತಕ್ಕಂಥದ್ದು ಏನಿದೆ ಆ ಲಾಭ ಯಾವುದು ರೈತರಿಗೆ ಬರೋದಿಲ್ಲ, ಸೊ ಬೇರೆ ಬೇರೆ ಕಡೆ ಹಂಚಿ ಹೋಗ್ಬಿಡುತ್ತೆ. ಅದೇ ರೈತರ ಒಂದು ಸಂಸ್ಥೆ ಮಾಡಿಕೊಂಡು ಉತ್ಪಾದಕ ಕಂಪನಿ ಮಾಡ್ಕೊಳ್ತು ಅಂದ್ರೆ ಕಂಪನಿಯಿಂದ ಲೈಸೆನ್ಸ್ ತಗೊಂಡು ಅದರಿಂದ ಒಂದು ಮಾರಾಟ ಮಳಿಗೆನ ಹಾಕೊಳ್ತು ಅಂತಂದ್ರೆ ರೈತರು ಏನು ಷೇರುದಾರಿದ್ದಾರೆ ಅವ್ರಿಗೆ ಬೇಕಾಗಿರುವಂತಹ ಕೃಷಿ ಪರಿಕರಗಳನ್ನ ಪ್ರತಿಯೊಂದು ಅಲ್ಲೇ ಮಾರಾಟ ಮಾಡಬಹುದು. ಅದರ ಜೊತೆಗೆ ಅಲ್ಲಿ ಆಗಿರ್ತಕ್ಕಂಥ ವಹಿವಾಟ ಕೂಡಿರ್ತಕ್ಕಂಥ ಲಾಭ ಸೇರಿರ್ತಕ್ಕಂಥ ಹಣ ಏನಿರುತ್ತೆ ಅದು ಎಲ್ಲ ರೈತರಿಗೆ ಸೀಮಿತ ಆಗಿರುತ್ತೆ. ಹಾಗೂ ಷೇರು ಹಣ ಏನಿದೆ, ಷೇರ್ ಹಣ ಒಂದು ಹೂಡಿಕೆ ಆಗೋದ್ರ ಜೊತೆಗೆ ಷೇರ್ ಹಣನ ಬಳಕೆ ಮಾಡಿ ಏನು ಲಾಭ ಗಳಿಸುತ್ತೆ ಕಂಪನಿ, ರೈತ ಕಂಪನಿ, ಆ ಲಾಭ ಕೂಡ ಪ್ರಾಫಿಟ್ ಕೂಡ ರೈತರಿಗೆ ಅದು ಮೀಸಲಿರುವಂತ ಒಂದು ಸಂಸ್ಥೆ ಅದು. ಇದು 2013 ಕಂಪನೀಸ್ ಆಕ್ಟ್ ಏನಿದೆ, ಕೇಂದ್ರ ಸರ್ಕಾರದ ಕಾಯ್ದೆ ಏನಿದೆ ಅದರ ಪ್ರಕಾರ ಈ ಒಂದು ಕಂಪನಿ ರಚನೆ ಆಗತ್ತೆ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಏನಿದೆ, ಸೊ ಆ ಒಂದು ಚೌಕಟ್ಟಿನ ಅಡಿಯಲ್ಲಿ ನೀತಿ ನಿಯಮಗಳ ಪ್ರಕಾರನೇ ಇದು ಕಂಪನಿ ರಚನೆ ಆಗತ್ತೆ. ಈ ಒಂದು ರೈತ ಉತ್ಪಾದಕ ಕಂಪನಿನ ಹೇಗೆ ಹೇಳಬಹುದು ಅಂತಂದ್ರೆ ಇದೊಂಥರ ಹೈಬ್ರಿಡ್ ಆಕ್ಟ್ ಇದ್ದಂಗೆ, ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಹಾಗೂ ಪ್ರೈವೇಟ್ ಲಿಮಿಟೆಡ್ ಆಕ್ಟ್ ಕಂಪನಿ ಏನಿದೆ ಆ ಎರಡು ಆಕ್ಟ್ಗಳಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಕೆಲವೊಂದು ಕಾಯ್ದೆಗಳನ್ನ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಹೈಬ್ರಿಡ್ ಆಕ್ಟ್ ಮಾಡಿದ್ದಾರೆ, ಅದೇ ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ ಆಕ್ಟ್. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬರೀ ಇನ್ಪುಟ್ ಅಂದ್ರೆ ಕೃಷಿ ಪರಿಕರಗಳನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ, ಆದ್ರೆ ಇದನ್ನ ಒಟ್ಟಿಗೆ ಖರೀದಿ ಮಾಡಿ ಮತ್ತೆ ಬೆಳೆದಿರ್ತಕ್ಕಂಥ ಉತ್ಪನ್ನಗಳೇನಿದೆ ಪ್ರೊಡ್ಯೂಸ್ ಏನಿದೆ ಒಟ್ಟಿಗೆ, ಈಗ ನಾವು ಒಬ್ಬ ರೈತ ಆಗಿ ನಮ್ದೊಂದು 100 ಚೀಲ 200 ಚೀಲ ಇದೆ ಅಂತಂದ್ರೆ ರೈತ ತನ್ನಷ್ಟಕ್ಕೆ ತಾನೇ ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡೋದು ಸಹಜ. ಅದು ಅದೇ ಒಂದು 200 ಜನ 500 ಜನ ರೈತರು ಅದೇ 100 ಮೂಟೆ ಬೆಳೆದ್ರೆ 50,000 ಚೀಲ ಆಗುತ್ತೆ. ಅವಾಗ ನೆಗೋಷಿಯೇಷನ್ ಆರ್ ಬಾರ್ಗೇನಿಂಗ್ ಪವರ್ ಅಂತ ಕರಿತೀವಿ ನಾವು. ಕಲೆಕ್ಟಿವ್ ಮಾರ್ಕೆಟಿಂಗ್ ಅಂತ ಏನಿದೆಯಲ್ಲ, ಕಲೆಕ್ಟಿವ್ ಮಾರ್ಕೆಟಿಂಗ್ಗೆ ಅವ್ರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಇದು ರೈತ ಉತ್ಪಾದಕ ಕಂಪನಿ ಆಗತ್ತೆ. ಇದು ಈ ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಗಮನಿಸಬೇಕಾಗುತ್ತೆ? ಯಾಕೆ ಅಂತ ಅಂದ್ರೆ ಇದುವರೆಗೆ ಸುಮಾರು 3 ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿದಂತಹ ಅನುಭವ ನಿಮಗೆ ಇದೆ, ಒಂದಕ್ಕಿಂತಲೂ ಕೂಡ ಒಂದು ಭಿನ್ನವಾದಂತಹ ಅನುಭವಗಳು ಆಗಿರುತ್ತೆ. ಏನೆಲ್ಲ ಸಮಸ್ಯೆಗಳು ಎದುರಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅದನ್ನ ಪರಿಹಾರ ಮಾಡ್ತಕ್ಕಂಥದ್ದು ಹೇಗೆ? ರೈತ ಉತ್ಪಾದಕ ಕಂಪನಿ ರಚನೆ ಮಾಡುವಂತ ಪ್ರಕ್ರಿಯೆ ಏನಿದೆಯಲ್ಲ, ಎರಡು ತರ ಇದೆ. ಇದರಲ್ಲಿ ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ, ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಟಾಪ್ ಡೌನ್ ಅಂತ ಅಂತಂದ್ರೆ ಮೇಲೆ ನಮಗೆ ರೈತ ಉತ್ಪಾದಕ ಕಂಪನಿಗೆ ಬೇಕಾಗಿರುವಂತ 10 ಜನ ನಿರ್ದೇಶಕರು ಏನಿದ್ದಾರೆ ಅದನ್ನ ಆ ರೈತರನ್ನ ಆಯ್ಕೆ ಮಾಡಿಕೊಂಡು ರಚನೆ ಪ್ರಕ್ರಿಯೆ ಏನಿದೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ನಂತರದಲ್ಲಿ ಷೇರುದಾರರನ್ನ ತಗೊಂಡು ಷೇರ್ ಹೂಡಿಕೆ ಮಾಡ್ತಕ್ಕಂತ ಹೋಗೋದು. ಇದು ಟಾಪ್ ಡೌನ್ ಅಪ್ರೋಚ್ ಅಂದ್ರೆ ಮೇಲಿಂದ ಕೆಳಗೆ ಇಳಿದು ಬರುವಂತ ಪ್ರಕ್ರಿಯೆ. ಸೊ ಯೂಶಲಿ ಈ ಮೇಲಿಂದ ಕೆಳಗೆ ಟಾಪ್ ಡೌನ್ ಅಪ್ರೋಚ್ ಅಲ್ಲಿ ಏನಾಗುತ್ತೆ, ಸುಮಾರು ಪ್ರಾಬ್ಲಮ್ಸ್ ಆಗೋಗುತ್ತೆ. ಯಾರು ಕೆಳಗಡೆ ಷೇರುದಾರರು ಅಂತ ಇರ್ತಾರೆ ಅವ್ರು ನಾನು ಯಾವ ಕಂಪನಿಲಿ ಷೇರುದಾರರು ನನ್ನ ಪಾಲ್ ಏನಿದೆ ಅಲ್ಲಿ ಅದು ಗೊತ್ತೇ ಇರಲ್ಲ ಸುಮಾರು ಜನಕ್ಕೆ. ಸೊ ಟಾಪ್ ಡೌನ್ ಅಪ್ರೋಚಸ್ ಅಲ್ಲಿ ಫೇಲ್ಯೂರ್ಸ್ ಪ್ರಾಬ್ಲಮ್ಸ್ ಬರೋದು ಕಾಮನ್. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಈ ಒಂದು ಯೋಜನೆಯಲ್ಲಿ ಟಾಪ್ ಡೌನ್ ಅಪ್ರೋಚ್ ಬೇಡ, ಬಾಟಮ್ ಅಪ್ ಅಪ್ರೋಚ್ ಅಲ್ಲಿ ಹೋಗೋಣ ಅಂತಂದ್ವಿ. ಬಾಟಮ್ ಅಪ್ ಅಪ್ರೋಚ್ ಅಂತಂದ್ರೆ ಫಸ್ಟ್ ಗ್ರಾಮ ಮಟ್ಟದಲ್ಲಿ ಸಂಘಗಳನ್ನ ಮಾಡಿದ್ವಿ. ಆಸಕ್ತಿ ಇರುವಂತ ರೈತರನ್ನ ಸೇರಿಸ್ಬಿಟ್ಟು ಗ್ರಾಮ ಮಟ್ಟದಲ್ಲಿ ಸಂಘಗಳನ್ನ ಮಾಡಿ ಆ ಸಂಘಗಳಲ್ಲಿ ರೈತರು ಪ್ರತಿ ಮೀಟಿಂಗ್ಗಳಲ್ಲೂ ಹಾಜರಾಗಿ ಉಳಿತಾಯನ ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ವಿ. ಉಳಿತಾಯ ಯಾಕೆ ಬೇಕು ಅಂತಂದ್ರೆ ಆ ಉಳಿತಾಯ ಏನಾಗುತ್ತೆ ಅದು ರಿವಾಲ್ವಿಂಗ್ ಫಂಡ್ ಆಗಿ ಬಳಕೆ ಆಗುತ್ತೆ, ಅಂದ್ರೆ ಆಂತರಿಕ ಸಾಲಕ್ಕೆ ಅದನ್ನ ಉಪಯೋಗಿಸ್ಕೋಬಹುದು. ಅದರಿಂದ ಕೂಡ ಒಂದಿಷ್ಟು ಬಡ್ಡಿ ಬರುತ್ತೆ, ಮತ್ತೆ ಅದು ಮತ್ತೆ ಹೂಡಿಕೆ ಆಗುತ್ತೆ, ಮತ್ತೆ ರೈತರ ಹಣ ಏನಿದೆ ಬೆಳೀತಾನೆ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಂಘಗಳನ್ನ ಫಸ್ಟ್ ರಚನೆ ಮಾಡಿದ್ವಿ. ಸಂಘಗಳನ್ನ ರಚನೆ ಮಾಡಿ ಸಂಘಗಳಿಗೆ 2-3 ವರ್ಷಗಳ ಕಾಲ ಸಾಕಷ್ಟು ತರಬೇತಿ ಕೊಟ್ಟು ಆ ಸಂಘಗಳಿಂದ ಬೇಕಾಗಿರುವಂತ ರೈತರು ಏನಿದ್ದಾರೆ ಅದರಲ್ಲಿ ನಿರ್ದೇಶಕರಾಗಿರ್ಬೋದು, ಕೃಷಿ ಮಿತ್ರರಾಗಿರ್ಬೋದು, ಸಲಹಾ ಸಮಿತಿ ಸದಸ್ಯರಾಗಿರ್ಬೋದು, ಪ್ರತಿನಿಧಿಗಳಾಗಿರ್ಬೋದು, ಇವರುಗಳನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕ್ಲಸ್ಟರ್ಗಳನ್ನ ಮಾಡಿ ಆ ಕ್ಲಸ್ಟರಿಂದ ಆಯ್ಕೆ ಮಾಡಿರ್ತಕ್ಕಂಥ ರೈತರನ್ನ ಮೇಲೆ ತಗೊಂಡು ಹೋಗಿ ಅಲ್ಲಿ ಒಂದು ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಿಕೊಟ್ವಿ. ಸೊ ಬೇಸ್ಮೆಂಟ್ ಏನಿದೆ, ಸಂಘಗಳು ಹಳ್ಳಿಗಳು ಏನಿದೆ ಅದು ಬೇಸ್ಮೆಂಟ್, ಅದರ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಕಂಪನಿನೇ ರೈತ ಉತ್ಪಾದಕ ಕಂಪನಿ. ಸೊ ಇದು ಬಾಟಮ್ ಅಪ್ ಅಪ್ರೋಚ್ ಅಲ್ಲಿ ಬರುವಂತ ಪ್ರಕ್ರಿಯೆ. ಸೊ ಇದರಲ್ಲಿ ರಚನೆ ಮಾಡತಕ್ಕಂಥ ಪ್ರೋಸೆಸ್ ಅಲ್ಲಿ ಸಾಕಷ್ಟು ಸಂಘಗಳು ನಾವು ಜಾಯಿನ್ ಆಗಲ್ಲ ಅಂತ ಅನ್ಬೋದು, ಸಂಘ ಮಾಡದೇ ಇರ್ಬೋದು, ಮಾಡಿರ್ತಕ್ಕಂಥ ಸಂಘ ಒಂದು ವರ್ಷದಲ್ಲಿ ಅದು ನಿಂತು ಹೋಗ್ಬೋದು, ಈ ತರ ಸುಮಾರು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಸಂಘ ಮಾಡಬೇಕಾದ್ರೇನು ಕೂಡ ಸಂಘ ಮಾಡುವಂತ ಪ್ರಕ್ರಿಯೆ ಏನಿದೆ ಅದರಲ್ಲಿ ಸುಮಾರು ಮೀಟಿಂಗ್ಸ್ ಮಾಡಬೇಕಾಗುತ್ತೆ. ಒಂದು ಮೀಟಿಂಗ್ ಅಲ್ಲಿ ಸಂಘ ಆಗೋಗಲ್ಲ, ಒಂದು ಮೀಟಿಂಗ್ ಅಲ್ಲಿ ಒಂದು 20 ಜನ ರೈತರು ಬಂದು ಕೂತ್ಕೊಳ್ತಾರೆ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದರಲ್ಲಿ 10 ಜನ ಮಾತ್ರ ಬರ್ತಾರೆ, ಇನ್ 10 ಜನ ಹೊಸಬ್ರು ಬರ್ತಾರೆ. ಸೊ ಈ ತರ 6 ತಿಂಗಳ ಕಾಲ ಬರೀ ಮೀಟಿಂಗ್ಗಳು ಮಾಡಿ ಮೀಟಿಂಗ್ಗಳು ಮಾಡಿ ಫೈನಲ್ ಆಗಿ ಯಾರು ಉಳಿತಾರೆ, ನನಗೆ ಬೇಕು ಸಂಘ ಬೇಕು ಅನ್ನೋಂಥ ರೈತರು ಮಾತ್ರ ಉಳಿತಾರೆ. ಸೊ ಆವಾಗ ಆ ಒಂದು ಸಂಘಕ್ಕೆ ಒಂದು ಶೇಪ್ ಕೊಟ್ಟು ಅದಕ್ಕೆ ಪುಸ್ತಕಗಳೆಲ್ಲ ಕೊಟ್ಟು ಪುಸ್ತಕಗಳು ಬರೆಯೋ ಟ್ರೈನಿಂಗ್ ಕೊಟ್ಟು ಆಮೇಲಿಂದ ಉಳಿತಾಯನ ಮಾಡಿಸಿ ಸೊ ಈ ತರ ಸಂಘನ ರಚನೆ ಮಾಡುವಂತ ಪ್ರಕ್ರಿಯೆ. ಸಂಘದಿಂದ ನೆಕ್ಸ್ಟ್ ರೈತ ಉತ್ಪಾದಕ ಕಂಪನಿ ರಚನೆ ಮಾಡಬೇಕಾಯ್ತು ಅಂತಂದ್ರೆ, ಮೊದಲನೇ ಹಂತ ಏನಪ್ಪ ರೈತ ಉತ್ಪಾದಕ ಕಂಪನಿ ರಚನೆ ಮಾಡಬೇಕಂದ್ರೆ ಡಾಕ್ಯುಮೆಂಟೇಷನ್. ಏನು ಸಂಘಗಳಂತ ಮಾಡಿರ್ತೀವಿ, ಸಂಘಗಳಿಂದ ಕ್ಲಸ್ಟರ್ಗಳನ್ನ ಮಾಡಿರ್ತೀವಿ. ಈಗ ಉದಾಹರಣೆಗೆ ದುದ್ದ ತಗೊಳ್ತು ಅಂತಂದ್ರೆ ದುದ್ದ ಒಂದು ಕ್ಲಸ್ಟರ್, ಆಮೇಲಿಂದ ಬಾಗೇಶ್ಪುರ ತಗೊಳ್ತು ಅಂದ್ರೆ ಬಾಗೇಶ್ಪುರ ಒಂದು ಕ್ಲಸ್ಟರ್, ಗಂಡ್ಸಿ ಭಾಗ ತಗೊಳ್ತು ಅಂತಂದ್ರೆ ಗಂಡ್ಸಿ ಒಂದು ಕ್ಲಸ್ಟರ್. ಸೊ ಈ ತರ ಕ್ಲಸ್ಟರ್ಗಳಲ್ಲಿ ಹಳ್ಳಿಗಳು ಬರುತ್ತಲ್ಲ, ಆ ಹಳ್ಳಿಗಳನ್ನ ಕ್ಲಸ್ಟರ್ ಕ್ಲಸ್ಟರ್ ಮಾಡಿ ಆ ಕ್ಲಸ್ಟರ್ಗಳಲ್ಲಿ ಸಂಘಗಳೇನಿರುತ್ತೆ ಅದರಿಂದ ರೈತರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡುವಂತ ಪ್ರಕ್ರಿಯೆ. ಆ ಪ್ರಕ್ರಿಯೆ ಏನಿದೆ, ಆ ಕ್ಲಸ್ಟರ್ಗಳಲ್ಲಿ ಕುತ್ಕೊಂಡು ಎಲ್ಲಾ ಸಂಘದ ಪ್ರತಿನಿಧಿಗಳನ್ನ ಆಯ್ದ ರೈತರನ್ನ ಕರೆಸಿ ನಿಮ್ಮಲ್ಲಿ ಯಾರನ್ನ ನೀವು ನಿರ್ದೇಶಕರಾಗಿ ಸಲಹಾ ಸಮಿತಿ ಸದಸ್ಯರಾಗಿ ನೀವು ಕಂಪನಿಗೆ ನಾಮಿನೇಟ್ ಮಾಡ್ತೀರಾ. ಸೊ ಒಂದು ಸಣ್ಣದು ಎಲೆಕ್ಷನ್ ತರನು ಮಾಡಬಹುದು ಅದರ. ಸೊ ಎಲ್ಲರೂ ಒಮ್ಮತದಿಂದ ಒಪ್ಪಿ ಒಬ್ಬರನ್ನ ನಮ್ಮ ಪರವಾಗಿ ಇಷ್ಟು ಜನಗಳ ರೈತರ ಪರವಾಗಿ ನೀವು ನಿರ್ದೇಶಕರಾಗಿ ಕೆಲಸ ಮಾಡಿ ಅಂತ ಅವರು ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಿರ್ತಕ್ಕಂತ ರೈತರನ್ನ ಕರ್ಕೊಂಡು ನಂತರದಲ್ಲಿ ಅವರ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ರೈತ ಉತ್ಪಾದಕ ಕಂಪನಿ ರಚನೆ ಮಾಡುವಂತ ಪ್ರಕ್ರಿಯೆ. ಡಾಕ್ಯುಮೆಂಟ್ ಕಲೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡುವಂತ ಡಾಕ್ಯುಮೆಂಟ್ ಯಾವ್ದಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್. ಮಿಸ್ಟೇಕ್ಸ್ ಆಗೋದು ಇವೆರಡು ಡಾಕ್ಯುಮೆಂಟ್ ಅಲ್ಲೇನೆ, ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಏನಿರುತ್ತೆ, ಪ್ಯಾನ್ ಕಾರ್ಡ್ ಅಲ್ಲೂ ಸೇಮ್ ಟು ಸೇಮ್ ನೇಮ್ ಇರಬೇಕು, ಇನಿಷಿಯಲ್ಲೂ ಸೇಮ್ ಇರಬೇಕು. ಕೆಲವೊಂದ್ಸತಿ ಕುಮಾರ್ ಅಂತ ಇರುತ್ತೆ, ಕುಮಾರ ಅಂತ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ, ಒಪ್ಪಲ್ಲ. ಯೂಶಲಿ ಡೇಟ್ ಆಫ್ ಬರ್ತ್ ಮೆಜಾರಿಟಿ ಏನಾಗುತ್ತೆ, ಆಧಾರ್ ಕಾರ್ಡ್ ಅಲ್ಲಿ January 1 ಅಂತ ಕೊಟ್ಟು ಇಸ್ವಿ ಹಾಕ್ಬಿಟ್ಟಿರ್ತಾರೆ, ಮತ್ತೆ ಪ್ಯಾನ್ ಕಾರ್ಡ್ ಅಲ್ಲಿ ಫುಲ್ ಡೇಟ್ ಮೆನ್ಷನ್ ಆಗಿರುತ್ತೆ. ಸೊ ಇದೇನಾಗುತ್ತೆ, ಇದನ್ನ ಇನ್ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ, ಅಂದ್ರೆ ಹೊಂದಾಣಿಕೆ ಮ್ಯಾಚ್ ಆಗೋದೇ ಇಲ್ಲ. ಇಲ್ಲ ಆಧಾರ್ ಕಾರ್ಡ್ ಆದ್ರೂ ನಾವು ತಿದ್ದುಪಡಿ ಮಾಡಬೇಕು, ಇಲ್ಲ ಪ್ಯಾನ್ ಆದ್ರೂ ತಿದ್ದುಪಡಿ ಮಾಡಬೇಕು. ಇವೆರಡನ್ನೂ ರೆಡಿ ಮಾಡಿಕೊಂಡು ನಂತರದಲ್ಲಿ ನಾಡ ಕಚೇರಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕೆ ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅಂತಂದ್ರೆ, ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಏನ್ ಕರಿತೀವಿ ನಾವು ರೈತರು, ಅವರೇ ಪ್ರೈಮರಿ ಪ್ರೊಡ್ಯೂಸರ್ಸ್. 100% ಈ ಒಂದು ಕಂಪನಿ ರಚನೆ ಆಗ್ತಾ ಇರೋದು ರೈತರಿಂದಾನೇ ಅನ್ನೋ ಒಂದು ದೃಢೀಕರಣಕ್ಕೋಸ್ಕರ ರೈತ ಪ್ರಮಾಣ ಪತ್ರ ತಗೋಬೇಕಾಗತ್ತೆ. ಏನು ಈ ನಾಮಿನೇಟ್ ಆಗಿರ್ತಾರೆ, ಆಯ್ಕೆ ಆಗಿರ್ತಾರೆ ರೈತರು, ಇವರುಗಳು ಈ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನ ರೆಡಿ ಮಾಡಿಕೊಂಡು ಅದಲ್ದಿರ ಅವರ ಪಾಣಿ ಪಟ್ಟ ಮ್ಯೂಟೇಷನ್ ಕಾಪಿ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ತಗೊಂಡೋಗಿ ನಾಡ ಕಚೇರಿಯಲ್ಲಿ ಸಬ್ಮಿಟ್ ಮಾಡ್ತು ಅಂದ್ರೆ ನಾಡ ಕಚೇರಿಯಲ್ಲಿ ಫಾರ್ಮರ್ ಸರ್ಟಿಫಿಕೇಟ್ ರೈತ ಪ್ರಮಾಣ ಪತ್ರ ಕೊಡ್ತಾರೆ, ರೈತ ಪ್ರಮಾಣ ಪತ್ರನೂ ತೆಗೆದಿಟ್ಕೋಬೇಕು. ಕೆಲವೊಂದ್ ಕಡೆ ಏನಾಗುತ್ತೆ ಡೊಮಿಸೈಲ್ ಸರ್ಟಿಫಿಕೇಟು ಕೇಳ್ತಾರೆ, ನಿವಾಸ ಸ್ಥಳ ದೃಢೀಕರಣ ಪತ್ರ ಕೇಳ್ತಾರೆ. ಸೊ ಯಾಕೆ ಅಂತಂದ್ರೆ ಆ ರೈತರು ಯಾವ ಹಳ್ಳಿಗೆ ಸೇರಿದ್ದಾರೆ ಇದೆಲ್ಲ ಯಾಕೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದ್ರೆ ಆಧಾರ್ ಅಲ್ಲಿ ಇರುವಂತ ಅಡ್ರೆಸ್ಸು ಹಾಗೂ ನಿವಾಸ ಸ್ಥಳದಲ್ಲಿ ಇರುವಂತ ಅಡ್ರೆಸ್ಸು ಹಾಗೂ ಫಾರ್ಮರ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತ ಹೆಸರು ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತದ್ದು ಹೊಂದಾಣಿಕೆ ಆಗತ್ತಾ, ಇದು ಇಷ್ಟು ಡಾಕ್ಯುಮೆಂಟ್ಸ್ ನ ಬ್ಯಾಂಕ್ ಸ್ಟೇಟ್ಮೆಂಟ್, ಆ ರೈತರ ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಏನಿದೆ ಇದ್ರ ಜೊತೆಗೆ ಮ್ಯಾಚ್ ಮಾಡಿ ನೋಡ್ತಾರೆ. ಈ ಒಂದು 4-5 ಡಾಕ್ಯುಮೆಂಟ್ಸ್ ನ ಹೊಂದಿಸ್ಕೊಂಡು ನಂತರದಲ್ಲಿ ಆಡಿಟರ್ಗೆ ಈ ಒಂದು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ತು ಅಂತಂದ್ರೆ ಆಡಿಟರ್ ಏನ್ ಮಾಡ್ತಾರೆ, ಫಸ್ಟ್ ನೇಮ್ ಅಪ್ರೂವಲ್ ಬರೀತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಾಯ್ದೆ ಪ್ರಕಾರ ಏನಿದೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಆಡಿಟರ್ಸ್ ಈ ಒಂದು ಕಂಪನಿಯನ್ನು ರಚನೆ ಮಾಡೋದಕ್ಕೆ ತುಂಬಾ ಮುಖ್ಯವಾದ ಪಾತ್ರನ ವಹಿಸ್ತಾರೆ. ಫಸ್ಟ್ ನೇಮ್ ಅಪ್ರೂವಲ್ ಬರೀತಾರೆ, ನೇಮ್ ಅಪ್ರೂವಲ್ ಗೆ ಬರೆದಾಗೂನು ಒಂದು 7-10 ಕಂಪನಿ ನೇಮ್ಸ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ನೇಮ್ ಅಪ್ರೂವಲ್ ಆಗತ್ತೆ. ನೇಮ್ ಅಪ್ರೂವಲ್ ಆದ ತಕ್ಷಣ ಈ ಡಾಕ್ಯುಮೆಂಟ್ಸ್ ಎಲ್ಲ ಅದ್ರ ಹಿಂದೆನೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ್ಮೇಲೆ ಇನ್ಕಾರ್ಪೊರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಕಂಪನಿ. ರಿಜಿಸ್ಟ್ರೇಷನ್ ಆದ್ಮೇಲೆ ಅದಕ್ಕೆ ಪ್ಯಾನು ಟ್ಯಾನು ಒಂದು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಯ್ತು ಅಂತಂದ್ರೆ ಯಾರ್ಯಾರು ನಿರ್ದೇಶಕರು, ಯಾರ್ಯಾರು ಸಿಗ್ನೇಟರೀಸ್ ಆಗ್ತಾರೆ, ಎಷ್ಟು ಜನ ಆಗ್ತಾರೆ. ಯೂಶಲಿ ಏನಾಗುತ್ತೆ, ಮೂರು ಜನದಲ್ಲಿ ಇಬ್ಬರು ಸಿಗ್ನೇಟರೀಸ್ನ ಮಾಡೋದು ಸಹಜವಾದ ಪ್ರಕ್ರಿಯೆ. 3 out of 2 ಅಂತ ಕರಿತೀವಿ. ಮೂರು ಜನ ಸಿಗ್ನೇಟರ್ಸ್ ಇರ್ತಾರೆ, ಯಾರನ್ನ ಇಬ್ಬರು ಸೈನ್ ಮಾಡಿದ್ರೆ ನಡೆಯುತ್ತೆ. ಇದರಲ್ಲಿ ಸಿಇಒ ಅನ್ನೋ ಒಂದು ಪಾತ್ರ ಏನಿದೆ ಕಂಪನಿಯಲ್ಲಿ, ರೈತ ಉತ್ಪಾದಕ ಕಂಪನಿಯಲ್ಲಿ ಸಿಇಒ ಪಾತ್ರ ತುಂಬಾ ಮುಖ್ಯ. ಸೊ ಸಿಇಒನ ತಗೊಳ್ಳೇಬೇಕು. ಹೌದು, ಸಿಇಒ ತಗೊಂಡ ತಕ್ಷಣ ಏನಾಗುತ್ತೆ, ಸಿಇಒ ಒಂದು ಸಿಗ್ನೇಟರಿ ಬರ್ತಾರೆ, ಇನ್ನ ಇಬ್ರು ನಿರ್ದೇಶಕರಾಗ್ತಾರೆ. ನಿರ್ದೇಶಕರು ಇಬ್ಬರಲ್ಲಿ ಯಾರನ್ನ ಒಬ್ರು ಹಾಗೂ ಸಿಇಒ ಸೈನ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಷ್ಟು ವಹಿವಾಟು ಮಾಡಲಿಕ್ಕೆ ಸಾಕು. ಇದಲ್ದಿರೋ ದಾಖಲಾತಿಗಳು ಸುಮಾರು ಬರುತ್ತೆ, ಷೇರ್ ಸರ್ಟಿಫಿಕೇಟ್ ಬರುತ್ತೆ, ಫೋಲಿಯೋ ರಿಜಿಸ್ಟರ್ ಬರುತ್ತೆ, ಹಾಗೂ ಪ್ರತಿಯೊಬ್ಬ ಷೇರುದಾರರಿಗೂ ಅವ್ರದೇ ಆದಂತ ಒಂದು ಫೈಲ್ ರೆಡಿ ಮಾಡಬೇಕಾಗತ್ತೆ. KYC ಡಾಕ್ಯುಮೆಂಟ್ಸ್ ಸಣ್ಣ ಪುಟ್ಟ ಕಲೆಕ್ಟ್ ಮಾಡ್ಕೊಂಡಿರೋಂಥದ್ದು. ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲಾನು ಆಫೀಸಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಇದಿಷ್ಟು ಪ್ರಾರಂಭ ಮಾಡಲಿಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತಹ ಅಂಶಗಳು. ಈಗ ಒಂದ್ಸಾರಿ ರಿಜಿಸ್ಟ್ರೇಷನ್ ಆಯ್ತು ಅಂತ ಅಂದಮೇಲೆ ಆಮೇಲೆ ಮುಂದಿನ ಚಟುವಟಿಕೆಗಳು ಏನಿರುತ್ತೆ? ಸೊ ಒಂದ್ಸತಿ ರಿಜಿಸ್ಟ್ರೇಷನ್ ಆಯ್ತು ಅಂತಂದ್ರೆ ಇದಕ್ಕೆ ಬೇಕಾಗಿರುವಂತ ಲೈಸೆನ್ಸ್ಗಳನ್ನ ತಗೋಬೇಕಾಗತ್ತೆ. ಲೈಸೆನ್ಸ್ ಅಂದ್ರೆ ಬೇರೆ ಬೇರೆ ತರದ ಲೈಸೆನ್ಸ್ ಬರುತ್ತೆ. ಇದರಲ್ಲಿ ಕೃಷಿ ಸಂಬಂಧಪಟ್ಟ ಚಟುವಟಿಕೆಗಳು ಮಾಡೋದು ತುಂಬಾ ಮುಖ್ಯವಾಗಿ. ಎಲ್ಲಾ ರೈತ ಉತ್ಪಾದಕ ಕಂಪನಿಗಳು ರಚನೆ ಆದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲನೇ ಸ್ಟೆಪ್ ಅವ್ರು ಮಾಡೋದು ಒಂದು ಇನ್ಪುಟ್ ಶಾಪ್ನ ಆಗೋದು, ಅಂದ್ರೆ ಕೃಷಿ ಪರಿಕರಗಳ ಮಾರಾಟ ಮಳಿಗೆ ಏನಿದೆ ಅದನ್ನ ಪ್ರಾರಂಭ ಮಾಡುವಂತದ್ದು ಒಂದು ಫಸ್ಟ್ ಪ್ರಕ್ರಿಯೆ ಅದು. ಸೊ ಅದಕ್ಕೆ ಬೇಕಾಗಿರುವಂತ ಪರವಾನಿಗಳನ್ನ ತಗೊಳ್ಳೋದಾಯ್ತು ಅಂತಂದ್ರೆ, ಮೊದಲನೇದಾಗಿ ಕೃಷಿ ಇಲಾಖೆಗೆ ಸಬ್ಮಿಟ್ ಮಾಡಬೇಕು ಸೀಡು, ಫರ್ಟಿಲೈಸರು, ಪೆಸ್ಟಿಸೈಡು, ಕೃಷಿ ಇದು ಕೀಟನಾಶಕ ಹಾಗೂ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ಮಾರಾಟ ಪರವಾನಿಗೆಗೋಸ್ಕರ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕು. ಅದಕ್ಕೆ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡೋದಕ್ಕೆ ಏನ್ ಬೇಕು ಅಂತಂದ್ರೆ, ಒಬ್ಬ ತಾಂತ್ರಿಕ ಸಲಹೆಗಾರರು ಬೇಕು. ಯಾಕಂದ್ರೆ ಅಗ್ರಿಕಲ್ಚರ್ ಓದಿರ್ತಕ್ಕಂಥವ್ರೇ ತಾಂತ್ರಿಕ ಸಲಹೆಗಾರರಾಗಕ್ಕೆ ಸಾಧ್ಯ. ಸೊ ಆ ತಾಂತ್ರಿಕ ಸಲಹೆಗಾರನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡುವಂತ ಪ್ರಕ್ರಿಯೆಯಲ್ಲಿ ರೈತರ ಕುಟುಂಬದಲ್ಲಿ, ಷೇರುದಾರರ ಕುಟುಂಬದಲ್ಲಿ ಯಾರನ್ನ ಇದಾರ ಇಲ್ಲ ಹೊರಗಡೆ ಯಾರನ್ನ ಇದಾರ ನೋಡ್ಕೊಂಡು ಅವರನ್ನ ಕನ್ಸಲ್ಟೆಂಟ್ ಆಗಿ ತಗೋಬೇಕಾಗತ್ತೆ. ಇಲ್ಲ ಫುಲ್ ಟೈಮ್ ಆಗಿ ಕೂಡ ತಗೋಬಹುದು, ಎರಡು ತರನು ಮಾಡಬಹುದು. ಸಿಇಒ ಹಾಗೂ ತಾಂತ್ರಿಕ ಸಲಹೆಗಾರರು ಎರಡೂ ಹುದ್ದೆ ಏನಿದೆಯಲ್ಲ ಎರಡನ್ನು ಮ್ಯಾಚ್ ಮಾಡ್ಬಿಡ್ಬೋದು. ಸಿಇಒನು ಅವರೇ, ತಾಂತ್ರಿಕ ಸಲಹೆಗಾರರು ಹೋಗಿ. ಈಗ BSc ಓದಿರುವಂತ, ಅಗ್ರಿಕಲ್ಚರ್ ಓದಿರುವಂತ ಯಾರನ್ನ ಕ್ಯಾಂಡಿಡೇಟ್ ನ ತಗೊಳ್ತು ಅಂತಂದ್ರೆ ತಾಂತ್ರಿಕ ಸಲಹೆಗಾರರಾಗಿ ಕೂಡ ಕೆಲಸ ಮಾಡ್ತಾರೆ ಹಾಗೂ ಸಿಇಒ ಆಗಿ ಕೂಡ ಕೆಲಸ ಮಾಡ್ತಾರೆ. ಸೊ ಎರಡೂ ಕ್ರೈಟೀರಿಯಾ ಕಂಪ್ಲೀಟ್ ಆಗೋಗುತ್ತೆ. ಇಲ್ಲ ಸಿಇಒ ಬೇರೆ ಇದ್ದಾರೆ, ತಾಂತ್ರಿಕ ಸಲಹೆಗಾರರು ಬೇರೆ ಇದ್ದಾರೆ ಅಂದ್ರೆ ಅವರನ್ನ ಕನ್ಸಲ್ಟೆಂಟ್ ಆಗಿ ತಗೊಂಡು ಅವರ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುವಂತ ಎಲ್ಲ ದಾಖಲಾತಿಗಳು, ಅವರ ಸರ್ಟಿಫಿಕೇಟ್ಸು ಹಾಗೂ ಅದಕ್ಕೆ ಬೇಕಾಗಿರುವಂತ ಫಾರ್ಮ್ಯಾಟ್ಸ್ ಎಲ್ಲ ಫಿಲ್ ಅಪ್ ಮಾಡಿ ಅದಕ್ಕೆ ಚಲನಗಳನ್ನೆಲ್ಲ ಫಿಲ್ ಅಪ್ ಮಾಡಿ ಕೊಡ್ತು ಅಂತಂದ್ರೆ ಲೈಸೆನ್ಸ್ಗಳು ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಆಗುತ್ತೆ. ಇದಿಷ್ಟು ಇನ್ಪುಟ್ ಅಂದ್ರೆ ಪರಿಕರಗಳು, ಕೃಷಿ ಪರಿಕರಗಳನ್ನ ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂತ ಲೈಸೆನ್ಸಸ್ ಇದು. ಇದಲ್ದಿರ ಟ್ರೇಡಿಂಗ್ ಲೈಸೆನ್ಸ್ ಮಾಡಬೇಕಾಗತ್ತೆ. ಟ್ರೇಡಿಂಗ್ ಲೈಸೆನ್ಸ್ ನಮ್ಮ APMCಯಲ್ಲಿ ಏನಿದೆ ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವಂತ APMCಗೆ ಹೋಯ್ತು ಅಂತಂದ್ರೆ ಅಲ್ಲಿ ಟ್ರೇಡಿಂಗ್ ಲೈಸೆನ್ಸ್ ಮಾಡಿಕೊಡ್ತಾರೆ. ಸೊ ಟ್ರೇಡಿಂಗ್ ಲೈಸೆನ್ಸ್ ಅಲ್ಲಿ ಏನು ಬೆಳೆದಿರ್ತಕ್ಕಂಥ ಉತ್ಪನ್ನಗಳೇನಿದೆ ಅದನ್ನ ಮಾರಾಟ ಮಾಡಲಿಕ್ಕೆ ಲೈಸೆನ್ಸ್ ಅದು ತುಂಬಾ ಅನುಕೂಲ ಆಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಲೈಸೆನ್ಸಸ್ ಇದು. ಈ ಲೈಸೆನ್ಸ್ ಗಳನ್ನ ಮಾಡ್ಕೊಂಡು ಇವರ ಒಂದು ಚಟುವಟಿಕೆಯನ್ನ ಪ್ರಾರಂಭವನ್ನ ಮಾಡಬೇಕಾಗುತ್ತೆ. ಇನ್ನು ಆಡಳಿತ ಹಾಗೂ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮುಖ್ಯವಾದಂತಹ ಅಂಶಗಳಿರುತ್ತೆ, ಅದ್ರ ಬಗ್ಗೆ ಏನೆಲ್ಲ ಗಮನವನ್ನ ಹರಿಸಬೇಕಾಗುತ್ತೆ? ತುಂಬಾ ಮುಖ್ಯವಾಗಿ ಆಡಳಿತ ಮತ್ತೆ ಹಣಕಾಸು ವಿಷಯದಲ್ಲಿ ಬಂತು ಅಂತಂದ್ರೆ, ಸಿಇಒ ಹಾಗೂ ನಿರ್ದೇಶಕರು ಹಾಗೂ ಅಕೌಂಟೆಂಟ್, ಈ ಮೂರು ಪಾತ್ರಗಳೇನಿದೆಯಲ್ಲ ಇದು ತುಂಬಾ ಮುಖ್ಯ. ಸೊ ಸಿಇಒ ಏನಿದೆ ಅವರು ಮೇಜರ್ ರೋಲ್ನ ಪ್ಲೇ ಮಾಡ್ತಾರೆ. ಯಾಕಂದ್ರೆ ಕಂಪನಿಯ ದಿನನಿತ್ಯದ ವಹಿವಾಟ್ ಆಗಿರ್ಬೋದು, ಬ್ಯಾಂಕಿನ ಅಕೌಂಟ್ ಆಗಿರ್ಬೋದು, ಬ್ಯಾಂಕಿನ ವಹಿವಾಟ್ ಆಗಿರ್ಬೋದು, ಬಿಸ್ನೆಸ್ನ ತರೋದಾಗಿರ್ಬೋದು, ಷೇರುದಾರರಿಗೆ ತಲುಪಬೇಕಾಗಿರುವಂತ ಸೇವೆಗಳನ್ನ ತಲುಪಿಸೋದಾಗಿರ್ಬೋದು, ಪ್ರತಿಯೊಂದು ಸಿಇಒ ಜವಾಬ್ದಾರಿ. ಸೊ ಪ್ರತಿದಿನ ನಿರ್ದೇಶಕರು ಬಂದು ಕೂತು ಈ ಕೆಲಸನ ಮಾಡೋದಕ್ಕೆ ಆಗೋದಿಲ್ಲ, ಆಗಲ್ಲ. ಅದಕ್ಕೋಸ್ಕರನೇ ಸಿಇಒನ ನೇಮಕ ಮಾಡ್ತಾರೆ. ಸಿಇಒ ಪ್ರತಿ ರೈತರಿಗೂ ಷೇರುದಾರಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಪ್ರತಿಯೊಂದನ್ನು ಮಾಡ್ತಾ ಹೋಗ್ಬೇಕು ದಿನನಿತ್ಯ ಚಟುವಟಿಕೆಗಳ. ಅವರಿಗೆ ಸಪೋರ್ಟಿವ್ ಕೆಲಸ ಮಾಡುವಂತವ್ರು ಯಾರಪ್ಪ, ಅಕೌಂಟೆಂಟ್. ಹಣಕಾಸಿನ ವ್ಯವಹಾರ ಏನಿದೆ ಇದಷ್ಟು ಅಕೌಂಟೆಂಟ್ ನೋಡ್ಕೊಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಸಿಇಒ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಕೃಷಿ ಕುಟುಂಬದಿಂದ ಬಂದಿರೋರಾಗಿದ್ರೆ ಪ್ರಾಬ್ಲಮ್ಸ್ ಏನಿದೆ ಅನ್ನೋದು ಗೊತ್ತಿರುತ್ತೆ, ಕೃಷಿಗೆ ಏನ್ ಬೇಕು ಅನ್ನೋದು ಗೊತ್ತಿರುತ್ತೆ, ಒಂದು ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗೋಗುತ್ತೆ ಕಂಪನಿ ನಡೆಸ್ಕೊಂಡು ಹೋಗೋದಕ್ಕೆ. ಇನ್ನು ಅಕೌಂಟೆಂಟ್ ಬಿಡಿ, ಅವರು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಫಿಷಿಯಂಟ್ ಆಗಿರಬೇಕು. ಮತ್ತೆ ಕೆಲವೊಂದು ಅಕೌಂಟ್ ಸಾಫ್ಟ್ವೇರ್ಸ್ ಇರುತ್ತೆ, ಟ್ಯಾಲಿ ಅಂತ ಸಾಫ್ಟ್ವೇರ್ಸ್ ಏನಿರುತ್ತೆ, ಆ ಸಾಫ್ಟ್ವೇರ್ಸ್ ನ ಆಪರೇಟ್ ಮಾಡೋದಕ್ಕೆ ಬರುವಂತವರಾಗಿರಬೇಕು. ಪ್ರತಿಯೊಂದು ಯಾವ ಕ್ಷಣದಲ್ಲಿ ಏನು ಅಕೌಂಟ್ಸ್ ರಿಲೇಟೆಡ್ ಮಾಹಿತಿ ಕೇಳಿದ್ರು ಅವರ ಫಿಂಗರ್ ಟಿಪ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ತೆಗೆದು ಸಿಇಒಗಾಗ್ಲಿ ನಿರ್ದೇಶಕರಿಗಾಗ್ಲಿ ಅಥವಾ ಷೇರುದಾರಿಗಾಗ್ಲಿ ಕೊಡೋ ಅಷ್ಟು ಕೇಪಬಲ್ ಆಗಿರಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದು ಇವೆರಡು ಪೊಸಿಷನ್. ಇನ್ ನೆಕ್ಸ್ಟ್ ಬೋರ್ಡ್ ಮೆಂಬರ್ಸ್ ನಿರ್ದೇಶಕರು ಅಂತ ಬರೋದಾಯ್ತು ಅಂತಂದ್ರೆ ನಿರ್ದೇಶಕರಿಗೆ ಆಯ್ಕೆ ಮಾಡಬೇಕಾದ್ರೇನೆ ಸಾಕಷ್ಟು ಅವ್ರು ಆಯ್ಕೆ ಮಾಡೋ ಪ್ರಕ್ರಿಯೆನೇ ತುಂಬಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂದ್ರೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು, ಸೇವೆ ಮಾಡುವಂತ ಮನೋಭಾವನೆ ಇರಬೇಕು, ರೈತರು ಅವರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಷೇರುದಾರರು, ಇವೆಲ್ಲ ಮಾನದಂಡಗಳು ಇರೋದ್ರಿಂದ ಮತ್ತೆ ಓದಿರಬೇಕು. ಅವ್ರು ಆಯ್ಕೆ ಮಾಡಬೇಕಾದ್ರೆ ಸುಮಾರಷ್ಟು ಈ ಒಂದು ಕ್ರೈಟೀರಿಯಾಸ್ನೆಲ್ಲ ಫಾಲೋ ಮಾಡಿಕೊಂಡು ಬಂದಿರ್ತಾರೆ. ಸೊ ಅವರ ಕೆಲಸ ಏನಾಗುತ್ತೆ ಅಂತಂದ್ರೆ ಪ್ರತಿ ಸಂಘಗಳಲ್ಲಿ ಬೇಕಾಗಿರುವಂತ ಸೌಲಭ್ಯಗಳೇನಿದೆ, ರೈತರಿಗೆ ತಲುಪಬೇಕಾಗಿರುವಂತ ಸೇವೆಗಳೇನಿದೆ ತಲುಪ್ತಾ ಇದೆಯಾ. ಸೊ ಮೀಟಿಂಗ್ಸ್ನ ಕರೆಯೋದು, ಅವರ ರೆಗ್ಯುಲರ್ ಮೀಟಿಂಗ್ಸ್ ಏನಿದೆ ಬೋರ್ಡ್ ಮೀಟಿಂಗ್ಸ್ ಮಾಡುವಂಥದ್ದು ವರ್ಷಕ್ಕೆ 3 ತಿಂಗಳಿಗೊಮ್ಮೆ, ಅಂದರೆ ವರ್ಷಕ್ಕೆ 4 ಬಾರಿ ಬೋರ್ಡ್ ಮೀಟಿಂಗ್ ಕಡ್ಡಾಯವಾಗಿ ಮಾಡಲೇಬೇಕು. ಸುಮಾರಷ್ಟು ಕಂಪನಿಗಳು ಪ್ರತಿ ತಿಂಗಳೂ ಬೋರ್ಡ್ ಮೀಟಿಂಗ್ ಮಾಡ್ತಾರೆ. ಬೋರ್ಡ್ ಮೀಟಿಂಗಲ್ಲಿ ಏನು ಆಗುಹೋಗುಗಳೇನಿದೆ, ಹಣಕಾಸಿನ ವ್ಯವಸ್ಥೆ ಏನಿದೆ, ಸ್ಟಾಕ್ ಏನಿದೆ, ಮತ್ತೆ ರೈತರಿಗೆ ಏನು ಬೇಕಿದೆ ಸಂಘಗಳಿಗೆ, ಈ ಒಂದು ಮಾಹಿತಿನ ಅವ್ರು ಕಲೆ ಹಾಕೋಬೇಕಾಗತ್ತೆ. ಸೊ ಅದಕ್ಕೆ ಈ ಸಂಘ ಮಾಡೋದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ನಿರ್ದೇಶಕರು ಒಂದು ಭಾಗ ಆಯ್ತು, ಅದರ ಜೊತೆಗೆ ಸಂಘದಿಂದ ಸಲಹಾ ಸಮಿತಿ ಸದಸ್ಯರು ಅನ್ನುವಂತ ವ್ಯಕ್ತಿಗಳನ್ನ ರೈತರನ್ನ ಆಯ್ಕೆ ಮಾಡ್ಕೊಳ್ತು ಅಂತಂದ್ರೆ ರೈತ ಉತ್ಪಾದಕ ಕಂಪನಿಯಲ್ಲಿ ರೈತರೇ ಹೂಡಿಕೆ ಮಾಡಿರುವಂತ ಷೇರು ಹಣ ಕರೆಕ್ಟ್ ಆಗಿ ಉಪಯೋಗ ಆಗ್ತಾ ಇದೆಯಾ, ಸದುಪಯೋಗ ಆಗ್ತಾ ಇದೆಯಾ, ಸೇವೆಗಳು ಸಿಗ್ತಾ ಇದೆಯಾ, ಹಣ ಬೆಳವಣಿಗೆ ಆಗ್ತಾ ಇದೆಯಾ, ಏನಾಗ್ತಿದೆ ಏನಾಗ್ತಿಲ್ಲ ಅಂತ ನೋಡೋದಕ್ಕೆ ಸಲಹಾ ಸಮಿತಿ ಸದಸ್ಯರ ಪಾತ್ರ ತುಂಬಾ ಮುಖ್ಯ. ಸೊ ಈ ತರ ಒಂದು ಸಿಸ್ಟಮ್ನ ಡೆವಲಪ್ ಮಾಡ್ಕೊಳ್ತು ಅಂತಂದ್ರೆ ಹೇಗೆ ರೈತ ಉತ್ಪಾದಕ ಕಂಪನಿ ನಡೀತಾ ಇದೆ ಅನ್ನೋ ಒಂದು ವರದಿನ ಒಂದು 3 ತಿಂಗಳಿಗೊಂದ್ಸತಿ ನಿರ್ದೇಶಕರ ಮಂಡಳಿ ಹಾಗೂ ಸಲಹಾ ಸಮಿತಿ ಸದಸ್ಯರ ಸಭೆನ 3 ತಿಂಗಳಿಗೊಂದ್ಸತಿ ಕರೀತು ಅಂತಂದ್ರೆ 3 ತಿಂಗಳಲ್ಲಿ ಆಗಿರ್ತಕ್ಕಂತ ರೈತ ಉತ್ಪಾದಕ ಕಂಪನಿ ಚಟುವಟಿಕೆಗಳ ಪ್ರತಿಯೊಂದನ್ನು ವರದಿ ರೀತಿಯಲ್ಲಿ ಸಲಹಾ ಸಮಿತಿ ಸದಸ್ಯರು ಕೊಟ್ಬಿಡ್ತು ಅಂತಂದ್ರೆ ಸಲಹಾ ಸಮಿತಿ ಸದಸ್ಯರು ಏನ್ ಮಾಡ್ತಾರೆ ಪುನಃ ಅದನ್ನ ತಗೊಂಡೋಗಿ ಸಂಘಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ತಲುಪಿಸುವಂತ ಕೆಲಸನ ಮಾಡ್ತಾರೆ. ಸೊ ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ 1,000 ರೂಪಾಯಿ ಆಗ್ಲಿ, 500 ರೂಪಾಯಿ ಆಗ್ಲಿ, 100 ರೂಪಾಯಿ ಆಗ್ಲಿ, ಷೇರು ಹೂಡಿಕೆ ಮಾಡಿರ್ತಕ್ಕಂತ ರೈತರ ಹಣ ಏನಿದೆ, ಒಬ್ಬ ಷೇರುದಾರ ರೈತನ ಹಣ ಏನಿದೆ, ನಮ್ಮ ಹಣ ಕರೆಕ್ಟ್ ಆಗಿ ಉಪಯೋಗ ಆಗ್ತಾ ಇದೆ, ಅಲ್ಲಿ ಬೆಳೀತಾ ಇದೆ, ನಮಗ್ ಬೇಕಾಗಿರೋ ಸೇವೆಗಳು ಸಿಗ್ತಾ ಇದೆ, ಇದು ಗ್ಯಾರಂಟಿ ಆಗತ್ತೆ. ಈ ಒಂದು ರೈತ ಉತ್ಪಾದಕ ಕಂಪನಿಯಿಂದ ಸಂಘದವರೆಗೂ ಪ್ರತಿ ಷೇರುದಾರರಿಗೂವರೆಗೂ ವರದಿನ ಕಳಿಸುವಂತ ಒಂದು ಚಾನಲ್ ಏನಿದೆಯಲ್ಲ, ಈ ಸಿಸ್ಟಮ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದ ಪಾತ್ರ ಏನಪ್ಪಾ ಅಂದ್ರೆ ಪ್ರತಿ ಸಂಘದಲ್ಲಿ ಹೇಗೆ ಸಲಹಾ ಸಮಿತಿ ಸದಸ್ಯರಿರ್ತಾರೋ ಅದೇ ರೀತಿ ಕೃಷಿ ಮಿತ್ರರನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೃಷಿ ಮಿತ್ರರು ಅಂತಂದ್ರೆ ಯಂಗ್ಸ್ಟರ್ಸು, ಯೂತ್ಸು ಏನಿರ್ತಾರೆ ಅವರಿಗೆ ಎಕ್ಸ್ಟ್ರಾ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಡ್ಬೇಕಾಗುತ್ತೆ. ಅವರಿಗೆ ಒಂದಿಷ್ಟು ತಾಂತ್ರಿಕ ಮಾಹಿತಿ, ತಾಂತ್ರಿಕ ತರಬೇತಿಗಳನ್ನ ಅವರು ಕೊಟ್ಬಿಡ್ತು ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ತಾಂತ್ರಿಕ ಮಾಹಿತಿ ತರಬೇತಿಗಳನ್ನ ಅವ್ರು ಕಲ್ತಿರೋದಲ್ದಿರ ಅವರ ಸಂಘದ ರೈತರು ಕಲ್ತಿದಾರ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಸಂಘದಲ್ಲಿ ಕೃಷಿ ಪರಿಕರಗಳು ಏನ್ ಬೇಕು, ಗೊಬ್ಬರಗಳು ಏನ್ ಬೇಕು, ಔಷಧಿಗಳು ಏನ್ ಬೇಕು, ಯಾವ ಬೆಳೆ ಹಾಕ್ತಾ ಇದ್ದಾರೆ, ರೈತರಿಗೆ ಏನ್ ಬೇಕಿದೆ, ಇದು ಕೃಷಿ ಮಿತ್ರರು ಏನ್ ಮಾಡ್ತಾರೆ ಪ್ರತಿ ಹಳ್ಳಿಗಳಲ್ಲೂ ಅವ್ರವ್ರ ಸಂಘದಲ್ಲಿ ಇಂಡೆಂಟ್ನ ಕಲೆಕ್ಟ್ ಮಾಡ್ತಾರೆ, ಪೂಲ್ ಮಾಡ್ತಾರೆ. ನಮ್ಗೆ ಇಷ್ಟು ಬೇಕಿದೆ, ನಮಗೆ ಇಷ್ಟು ಗೊಬ್ಬರ ಬೇಕಿದೆ, ಇಷ್ಟು ಔಷಧಿ ಬೇಕಿದೆ, ಅದೆಲ್ಲ ಪಟ್ಟಿನ ತಗೊಂಡ್ ಬಂದು ನಿರ್ದೇಶಕ ಮಂಡಳಿ ಏನಿದೆ ಮೀಟಿಂಗ್ ನಡೆಯುತ್ತಲ್ಲ ಆ ಟೈಮಲ್ಲಿ ಕೂತ್ಕೊಳ್ತಾರೆ. ನಮ್ಮ ಸಂಘಕ್ಕೆ ಇಷ್ಟು ಬೇಡಿಕೆ ಇದೆ, ಇಷ್ಟು ಗೊಬ್ಬರಗಳ ಬೇಡಿಕೆ ಇದೆ, ಇಷ್ಟು ಔಷಧಿ ಬೇಡಿಕೆ ಇದೆ. ಅವಾಗ ಏನಾಗುತ್ತೆ, ನಿರ್ದೇಶಕ ಮಂಡಳಿ ಹಾಗೂ ಸಿಇಒ ಇವರು ಏನ್ ಮಾಡಬಹುದು, ಪ್ಲಾನ್ ಮಾಡಬಹುದು ಯಾವ್ಯಾವ ಕಂಪನಿಗಳಿಗೆ ಇಂಡೆಂಟ್ ಹಾಕಬೇಕು, ಯಾವ್ಯಾವ್ದನ್ನ ನಾವು ಯಾವ್ಯಾವ ಪದಾರ್ಥಗಳನ್ನ ನಾವು ಖರೀದಿ ಮಾಡಬೇಕು, ಆ ನಂತರದಲ್ಲಿ ಅದು ಸಂಘಗಳಿಗೆ ಅದು ಬಿಸ್ನೆಸ್ ಆಗಿ ಹೋಗ್ಬೇಕು. ಈ ಒಂದು ಚಾನಲ್ ಏನಿದೆಯಲ್ಲ, ಸಂಘದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಬಿಸ್ನೆಸ್ ತಗೊಂಡ್ಬಂದು ರೈತ ಉತ್ಪಾದಕ ಕಂಪನಿಗೆ ಕೊಡೋ ಅಂತ ಕೆಲಸ ಏನಿದೆ ಕೃಷಿ ಮಿತ್ರರು ಮಾಡ್ತಾರೆ. ಅದಕ್ಕೆ ಒಂದಿಷ್ಟು ಇನ್ಸೆಂಟಿವ್, ಸೊ ಅವ್ರು ಏನು ವಹಿವಾಟು ಮಾಡಿರ್ತಾರೆ ಅದರ ಆಧಾರದ ಮೇಲೆ ಸಿಇಒ ಹಾಗೂ ನಿರ್ದೇಶಕ ಮಂಡಳಿ ಏನಿರುತ್ತೆ ಇವರು ಕುತ್ಕೊಂಡು ಚರ್ಚೆ ಮಾಡಿ ಅವ್ರಿಗೊಂದಿಷ್ಟು ಇನ್ಸೆಂಟಿವ್ ಅಂತ ಕೊಡ್ತು ಅಂತಂದ್ರೆ ಇನ್ನೊಂದಿಷ್ಟು ಉತ್ತೇಜನ ಕೊಡುತ್ತೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ, ಮುಂದಕ್ಕೆ ಮಾಡಬಹುದು, ಮುಂದಕ್ಕೆ ಇನ್ನೂ ಕೆಲಸ ಮಾಡಬಹುದು. ಸೊ ಇದರಲ್ಲಿ ಇಷ್ಟು ಸಿಸ್ಟಮ್ಸ್ ಬರುತ್ತೆ, ಫಿನಾನ್ಷಿಯಲ್ ಮತ್ತೆ ಆಡಳಿತದ ಬಗ್ಗೆ ಹೋಯ್ತು ನೋಡ್ತಾ ಇತ್ತು ಅಂದ್ರೆ ಇಷ್ಟು ಸಿಸ್ಟಮ್ಸ್ ಇದೆ. ಇದರಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ. ಚಾಲೆಂಜಸ್ ಹೆಂಗ್ ಬಂದ್ಬಿಡುತ್ತೆ, ಈಗ ನಿರ್ದೇಶಕರು ಸಿಇಒ ಆಗಕ್ ಸಾಧ್ಯನೇ ಇಲ್ಲ. ಹೌದು, ನಿರ್ದೇಶಕ ಮಂಡಳಿನೇ ಬೇರೆ, ಸಿಇಒನೇ ಬೇರೆ, ಯಾಕಂದ್ರೆ ಅವರ ಪಾತ್ರಗಳು ಬೇರೆ ಬೇರೆ. ಸಿಇಒ ಹೊರಗಿನ ವ್ಯಕ್ತಿ ಆಗಿರಬೇಕು. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, ನಿರ್ದೇಶಕ ಮಂಡಳಿಯಲ್ಲಿ ಇರತಕ್ಕಂತ ಅವರ ರಿಲೇಟಿವ್ನೇ ಯಾರೋ ಒಬ್ಬರನ್ನ ಕರ್ಕೊಂಡ್ಬಂದು ಸಿಇಒ ಮಾಡ್ಕೊಂಡ್ಬಿಡ್ತಾರೆ, ಅವರ ರಿಲೇಟಿವ್ನೇ ಕರ್ಕೊಂಡ್ಬಂದು ಅಕೌಂಟೆಂಟ್ ಮಾಡ್ಕೊಂಡ್ಬಿಡ್ತಾರೆ, ನಿರ್ದೇಶಕರೇ ಬ್ಯಾಂಕ್ ಸಿಗ್ನೇಟರಿ ಆಗಿರ್ತಾರೆ. ಸೊ ಎಲ್ಲ ಏನಾಗ್ಬಿಡುತ್ತೆ, ಅಲ್ಲಿ ಪಾರದರ್ಶಕತೆ ಇರೋದೇ ಇರೋದಿಲ್ಲ. ಸೊ ಇದು ಏನಾಗುತ್ತೆ, ರೈತರು ಹಾಗೂ ಷೇರುದಾರರು ಏನಿರ್ತಾರೆ ಇದು ನೋಡ್ತಾ ಇರ್ತಾರೆ, ಮತ್ತೆ ಅಲ್ಲೊಂದು ಸಮಸ್ಯೆ ಹುಟ್ಟುತ್ತೆ. ಆ ಸಮಸ್ಯೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗುತ್ತೆ, ಬೆಳೆದು ಬೆಳೆದು ಏನಾಗುತ್ತೆ, ಕೊನೆಗೆ ಕಂಪನಿಗೆ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಈ ತರ ಆಗಬಾರದು ಅಂತಂದ್ರೆ ಅವ್ರವ್ರ ಪಾತ್ರಗಳನ್ನ ಅವ್ರವ್ರು ವಹಿಸಬೇಕು, ಬೇರೆ ಬೇರೆ ಆಗಿರಬೇಕು, ಅವರ ರಿಲೇಟಿವ್ಸ್ ಇಂದ ತಗೊಂಡ್ ಬರೋದು ಈ ತರ ಎಲ್ಲ ಮಾಡಕ್ ಹೋಗಬಾರದು. ಸೊ ಇದ್ರ ಜೊತೆಗೆ ಪೊಲಿಟಿಕಲ್ ಇಂಟರ್ವೆನ್ಷನ್ಸ್ ಆಗಿರ್ಬೋದು, ಕ್ಯಾಸ್ಟ್ ಇಂಟರ್ವೆನ್ಷನ್ಸ್ ಆಗಿರ್ಬೋದು, ಸೊ ಈ ತರದ್ದು ಆಗುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಈ ಒಂದು ರೈತ ಉತ್ಪಾದಕ ಕಂಪನಿ ಅಂದ್ರೆ 500 ಜನ 1000 ಜನ ಸೇರ್ತಾರೆ, ಸೊ ಸರ್ವೇ ಸಾಮಾನ್ಯ ಈ ತರ ಎಲ್ಲ ಬರೋದು. ಅದಕ್ಕೆ ಸಿಇಒ, ನಿರ್ದೇಶಕ ಮಂಡಳಿ, ಸಲಹಾ ಸಮಿತಿ ಇವರುಗಳೇ ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ ಇರಬೇಕು. ಈ ಕಂಪನಿ ನಮ್ದು, ನಮ್ಮ ರೈತರಿಗೆ ಸೇರಿದ್ದು, ಇದರಲ್ಲಿ ಯಾವುದನ್ನು ತರಬಾರದು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸೊ ಅದನ್ನ ಅವರು ಆ ರೀತಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಕೆಲವೊಂದ್ಸತಿ ಏನಾಗತ್ತೆ, ಸಬ್ ಕಮಿಟೀಸ್ ಅಂತ ಮಾಡಿರ್ತೀವಲ್ಲ, ಸಲಹಾ ಸಮಿತಿ ಸದಸ್ಯರಾಗಿರ್ಬೋದು, ಕೃಷಿ ಮಿತ್ರರಾಗಿರ್ಬೋದು, ಅವರು ಕೆಲವೊಂದ್ಸತಿ ಏನಾಗುತ್ತೆ ಅಷ್ಟು ಇಂಟ್ರೆಸ್ಟ್ ತಗೊಂಡು ಬಿಸ್ನೆಸ್ ಮಾಡೋದೇ ಇಲ್ಲ, ಅವರು ಮಾಡೋದೇ ಇಲ್ಲ. ಆ ಬಿಸ್ನೆಸ್ ಮಾಡಿದ್ರೆ ಸಂಘದಿಂದ ಬಂದಿರತಕ್ಕಂಥ ಬಿಸ್ನೆಸ್ ರೈತ ಉತ್ಪಾದಕ ಕಂಪನಿಗೆ ಬಂದರೆ ಮಾತ್ರನೇ ರೈತ ಉತ್ಪಾದಕ ಕಂಪನಿ ನಡೆಯೋದು. ಸೊ ಷೇರುದಾರರು ಏನಿದ್ದಾರೆ ಅವರೇ ಬಿಸ್ನೆಸ್ ಕೊಡಬೇಕಾಗಿರುತ್ತೆ. ಅವರು ಅವರೇ ಬಿಸ್ನೆಸ್ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ, ಕಂಪನಿ ಮುಂದುವರಿಯಲ್ಲ. ಇದು ನಾನಾ ಕಾರಣಗಳಿಂದ ಆಗಿರ್ಬೋದು. ಯಾಕಂದ್ರೆ ಷೇರುದಾರರಿಗೆ ಬೇರೆ ಕಡೆಯಲ್ಲೋ ಇನ್ನೂ ಕಡಿಮೆ ರೇಟಲ್ಲಿ ಕೃಷಿ ಉತ್ಪನ್ನಗಳು ಸಿಗ್ತಾ ಇರ್ಬೋದು, ಮತ್ತೆ ಸಾಲ ಕೂಡ ಸಿಗ್ತಾ ಇರ್ಬೋದು, ಲೋನ್ ರೂಪದಲ್ಲೂ ಸಿಗ್ತಾ ಇರ್ಬೋದು. ಅದಕ್ಕೆ ರೈತ ಉತ್ಪಾದಕ ಕಂಪನಿ ಯೋಚನೆ ಮಾಡಬೇಕು, ನಾವು ಕೃಷಿ ಪರಿಕರಗಳನ್ನ ಖರೀದಿ ಮಾಡಬೇಕಾದ್ರೆ ಎಷ್ಟು ಕಡಿಮೆ ಬೆಲೆಯಲ್ಲಿ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಖರೀದಿ ಮಾಡಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಷೇರುದಾರನಿಗೂ ಅದು ಉಪಯೋಗ ಆಗೋ ರೀತಿಯಲ್ಲಿ ಆ ಒಂದು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಹೋಯ್ತು ಅಂದ್ರೆ ಷೇರುದಾರ ಬಂದು ರೈತ ಉತ್ಪಾದಕ ಕಂಪನಿಯಲ್ಲೇ ಬಿಸ್ನೆಸ್ ಮಾಡ್ತಾರೆ, ರೈತ ಉತ್ಪಾದಕ ಕಂಪನಿ ಬೆಳೆಯುತ್ತೆ, ಅದ್ರ ಜೊತೆಗೆ ಷೇರುದಾರನ ಷೇರ್ ಹಣ ಕೂಡ ಬೆಳೆಯುತ್ತೆ, ಪ್ರಾಫಿಟ್ ಕೂಡ ಷೇರುದಾರಂತೆ ಆಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಇದು ಒಂದು ಹಂತಕ್ಕೆ ಬಂತು ಅಂತ ಹೇಳಿ ನಾವು ಕರಿಬಹುದು, ಒಂದು ಯಾವುದೇ ಒಂದು ಕಂಪನಿ ಒಂದು ಹಂತಕ್ಕೆ ಬಂದಿದೆಯಪ್ಪ ಅಂತ ಹೇಳಿ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಒಂದು ಸವಾಲಾಗುತ್ತೆ. ಈಗ ಏನು ಇದುವರೆಗೆ ಹೇಳಿದ್ರು ಇದು ಚಾಚು ತಪ್ಪದೆ ಒಂದು ಹಂತದವರೆಗೂ ಅಲ್ಲ, ಅದು ಮುಂದುವರೆದಾಗ ಕಂಪನಿಯು ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಮುಂದುವರ್ಸೋದ್ರಲ್ಲಿ ಏನೆಲ್ಲ ಅಡೆತಡೆಗಳಿರುತ್ತೆ ಅದನ್ನ ನಿವಾರಣೆ ಮಾಡಿಕೊಂಡು ಈ ಒಂದು ಚಟುವಟಿಕೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ? ಈ ಒಂದು ಕಂಪನಿ ಮುಂದುವರಿಬೇಕು ಅಂತಂದ್ರೆ ಕಮಿಟೀಸ್ ಅಂತ ಏನು ಮಾತಾಡಿದ್ವಿ, ಸಬ್ ಕಮಿಟೀಸು, ಒಂದು ನಿರ್ದೇಶಕ ಮಂಡಳಿಗಳು, ಅದ್ರ ಜೊತೆಗೆ ಸಲಹಾ ಸಮಿತಿ ಸದಸ್ಯರು, ಸಿಇಒ ಹಾಗೂ ಕೃಷಿ ಮಿತ್ರರು, ಈ ತರ ಏನ್ ಕಮಿಟೀಸ್ ಮಾಡ್ಕೊಂಡಿದ್ದಾರೆ, ಈ ಕಮಿಟಿಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಂಪನಿ ಚೆನ್ನಾಗಿ ನಡೀಬೇಕು. ಸೊ ಇದರಲ್ಲಿ ಏನಾಗುತ್ತೆ, ಕೆಲವೊಂದು ಸಿಸ್ಟಮ್ಸ್ನ ನಾವು ಡೆವಲಪ್ ಮಾಡ್ಕೋಬಹುದು ಚೆನ್ನಾಗಿ ನಡೀಬೇಕು ಮುಂದುವರಿಬೇಕು ಅಂತಂದ್ರೆ. ಫಸ್ಟ್ ನಾನು ಹೇಳ್ದಂಗೆ ಇನ್ಸೆಂಟಿವ್, ಯಾರು ಬಿಸ್ನೆಸ್ನ ತಂದು ಕೊಡ್ತಾರೆ ಅವರಿಗೆ ಇನ್ಸೆಂಟಿವ್ ಕೊಡುವಂಥದ್ದು, ಕಂಪನಿ ಕೂಡ ಲಾಭ ಮಾಡುತ್ತೆ, ಅದ್ರ ಜೊತೆ ಜೊತೆಗೆ ಬಿಸ್ನೆಸ್ ತಂದಿರತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವ್ರಿಗೂ ಒಂದಿಷ್ಟು ಆ ಬಂದಿರತಕ್ಕಂಥ ಲಾಭದಲ್ಲಿ ಹಂಚಿಕೆ ಮಾಡ್ತು ಅಂತಂದ್ರೆ ಅವರು ಕೂಡ ಇದನ್ನ ಮುಂದೆ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಹಾಗೂ ಕಾಯ್ದೆ ಪ್ರಕಾರ ಕೆಲವೊಂದು ಕಡ್ಡಾಯವಾಗಿ ಮಾಡಬೇಕಾಗಿರುವಂತ ಕೆಲಸಗಳು ಏನಿದೆ ಅದನ್ನ ಚಾಚು ತಪ್ಪದೆ ಮಾಡಲೇಬೇಕಾಗತ್ತೆ. ಸೊ ಅದರಲ್ಲಿ ಒಂದಿಷ್ಟು ವೆರಿಫಿಕೇಶನ್ ಸಿಸ್ಟಮ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಸಿಇಒ ಹಾಗೂ ನಿರ್ದೇಶಕ ಮಂಡಳಿ ಏನಿರ್ದಾರಲ್ಲ ಇವರಿಬ್ಬರೂ ವರ್ಷಕ್ಕೊಂದ್ಸತಿ ಆಡಿಟ್ ಆಗೇ ಆಗತ್ತೆ, ಸ್ಟಾಕ್ ವೆರಿಫಿಕೇಶನ್ ಆಗೇ ಆಗತ್ತೆ, ಅದು ನಡೆದ ನಡೆಯುವ ಪ್ರಕ್ರಿಯೆ ಅದು. ಅದಲ್ದಿರ 6 ತಿಂಗಳಿಗೊಂದ್ಸತಿ ನಮ್ಮ ಹತ್ರ ಸ್ಟಾಕ್ ಏನಿದೆ, ನಮ್ಮ ಹತ್ರ ಕ್ಯಾಶ್ ಇನ್ ಹ್ಯಾಂಡ್ ಏನಿದೆ, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನಮ್ಮ ಹತ್ರ ಅಸೆಟ್ಸ್ ಏನಿದೆ, ಕಂಪನಿ ಯಾವ ದಿಕ್ಕಲ್ಲಿ ನಡೀತಾ ಇದೆ, ಇದು ಬೆಳವಣಿಗೆ ಆಗ್ತಾ ಇದೆಯಾ ಇಲ್ಲ ಕುಂಠಿತ ಆಗ್ತಾ ಇದೆಯಾ, ಇದನ್ನ ಒಂದ್ಸತಿ ರಿಫ್ಲೆಕ್ಷನ್ ಒಂದ್ಸತಿ ಪರಿವೀಕ್ಷಣೆ ಮಾಡಬೇಕಾಗತ್ತೆ. ಸೊ ಇದನ್ನ 6 ತಿಂಗಳಿಗೊಂದ್ಸತಿ ಈ ಮಂಡಳಿ, ನಿರ್ದೇಶಕ ಮಂಡಳಿ, ಸಿಇಒ ಕುತ್ಕೊಂಡು ಇದನ್ನ ಮಾಡ್ತು ಅಂತಂದ್ರೆ ನಮ್ಗೆ ವರ್ಷ ಆದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾವಲ್ಲ ಅದನ್ನ ಅಟ್ಲೀಸ್ಟ್ 6 ತಿಂಗಳಲ್ಲಿ ಅವರು ಐಡೆಂಟಿಫೈ ಮಾಡಿ ಅದನ್ನ ಪರಿಹರಿಸ್ಕೋಬಹುದು. ಸೊ ಈ ಒಂದು ವೆರಿಫಿಕೇಶನ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಜೊತೆಗೆ ಏನಾಗುತ್ತೆ, ಕಾಂಪ್ಲಯನ್ಸ್ ಅನ್ನೋದೊಂದು ಪಾರ್ಟ್ ಬರುತ್ತೆ. ಕಾಂಪ್ಲಯನ್ಸ್ ಅಂತಂದ್ರೆ ಕೆಲವೊಂದು ಕೇಂದ್ರ ಸರ್ಕಾರದ ಕಾಯ್ದೆ ಪ್ರಕಾರ ಏನಿದೆ ಕೆಲವೊಂದು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತದನ್ನ ರೈತ ಉತ್ಪಾದಕ ಕಂಪನಿ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗದೇ ಇಲ್ಲ. ಸೊ ಅಂತದ್ರಲ್ಲಿ ಅದು ಸಿಸ್ಟಮ್ಸ್ ನ ಹಿಡಿದಿಡತ್ತೆ, ಅದನ್ನ ನಾವು ಕಾಂಪ್ಲಯನ್ಸ್ ಅಂತ ಹೇಳ್ತೀವಿ. ಬಟ್ ಆದ್ರೆ ಒಂದು ಕಂಪನಿ ತುಂಬಾ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ನಡೀಬೇಕಂದ್ರೆ ರೋಡ್ ಮ್ಯಾಪ್ ಅನ್ನೋದು ಹೆಂಗೆ ಕ್ಲಿಯರ್ ಆಗಿರ್ಬೇಕು ಅದೇ ರೀತಿಯಲ್ಲಿ ಈ ಸಿಸ್ಟಮ್ಸ್ ಕಾಂಪ್ಲಯನ್ಸ್ ಕೂಡ ತುಂಬಾ ಕ್ಲಿಯರ್ ಆಗಿರ್ಬೇಕು. ಸೊ ಅದರಲ್ಲಿ ಆಡಿಟರ್ ಏನಿದ್ದಾರೆ ಅವರು ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಮತ್ತೆ ಕೆಲವೊಂದು ಸಿಸ್ಟಮ್ಸ್ ಏನಿದೆ, ಈಗ ರೆಗ್ಯುಲರ್ ಆಗಿ ಕಂಪನಿಗಳಿಗೆ GST ಇದ್ದೇ ಇರುತ್ತೆ, GST ಫೈಲಿಂಗ್ ಆಗಿರ್ಬೋದು. GST ಫೈಲಿಂಗ್ ನ ಈ ತಿಂಗಳು ಮುಗಿದಿದೆ ಅಂತಂದ್ರೆ, ಈಗ ಮಾರ್ಚ್ ಮುಗಿದಿದೆ ಅಂತಂದ್ರೆ April 20 ಒಳಗಡೆ GST ಫೈಲಿಂಗ್ ಆಗೋಗ್ಬಿಡ್ಬೇಕು. ಅಕಸ್ಮಾತ್ April 20 ದಾಟಿತು ಅಂದ್ರೆ ಪ್ರತಿದಿನ 50 ರೂಪಾಯಿ ಫೈನ್ ಬರ್ತಾ ಹೋಗುತ್ತೆ. ಸೊ ಅದನ್ನ ಮತ್ತೆ ನಿರ್ದೇಶಕರು ಹಾಗೂ ಸಿಇಒನೇ ಜವಾಬ್ದಾರಿ ಅದಕ್ಕೆ. ಮತ್ತೆ ಅದು ಹಣ ಇಲ್ಲಿ ಫೈನ್ ಎಲ್ಲಿಂದ ಕಟ್ಟೋದು, ಮತ್ತೆ ರೈತರ ಶೇರ್ ಹಣದಿಂದನೇ ಮತ್ತೆ ಆದಾಯದಿಂದನೇ ಹೋಗ್ತಾ ಹೋಗುತ್ತೆ. ಸೊ ಅದು ಹಾಗೂ 3 ತಿಂಗಳಿಗೂ ಇಲ್ಲ 6 ತಿಂಗಳಿಗೆ ಒಂದ್ಸತಿ ಜಿ ಎಸ್ ಟಿ ಫೈಲಿಂಗ್ ಮಾಡುವಂಥದ್ದು. ಕೆಲವರು ಏನ್ ಮಾಡ್ತಾರೆ, ಪ್ರತಿ ತಿಂಗಳು ಫೈಲ್ ಮಾಡ್ತಾರೆ, ಕೆಲವರು ಕ್ವಾರ್ಟರ್ಲಿ ಫೈಲಿಂಗ್ ಮಾಡ್ತಾರೆ, ಕೆಲವರು ಹಾಫ್ ಇಯರ್ಲಿ ಮಾಡ್ತಾರೆ. ಸೊ ಪ್ರತಿ ತಿಂಗಳು ಮಾಡೋದು ಬೆಸ್ಟ್ ಮೆಥಡ್. ಸೊ ಈ ಬೆಸ್ಟ್ ಮೆಥಡ್ನ ಫಾಲೋ ಮಾಡ್ತು ಅಂತಂದ್ರೆ ಸೊ ಪ್ರಾಬ್ಲಮ್ಸ್ ಯಾವುದೂ ಅಷ್ಟು ಈಸಿಯಾಗಿ ಬರಲ್ಲ, ಯಾಕಂದ್ರೆ ವಾರ್ಷಿಕವಾಗಿ ಜಿ ಎಸ್ ಟಿ ಫೈಲ್ ಮಾಡೋದೇನಿದೆ ಅದು ಎಂಡ್ ಆಫ್ ದಿ ಇಯರ್ ಅಲ್ಲಿ ಆಗ್ತಾ ಇರುತ್ತದು. ಅದರ ಜೊತೆಗೆ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾಗತ್ತೆ, ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್, ಸರ್ವಸದಸ್ಯರ ವಾರ್ಷಿಕ ಸಭೆ ಏನಿರುತ್ತೆ ಅದು ಸೆಪ್ಟೆಂಬರ್ 30 ಒಳಗಡೆ ಮುಗಿದೋಗ್ಬೇಕು. ಸೆಪ್ಟೆಂಬರ್ 30 ಒಳಗಡೆ ಮುಗಿಬೇಕು. ಹಾಗೂ ಪ್ರತಿಯೊಬ್ಬ ಸದಸ್ಯರಿಗೂ ನೋಟಿಸ್ ಹೋಗಬೇಕು. ಎಷ್ಟು ದಿನಗಳ ಮುಂಚೆ? 21 ದಿನಗಳ ಮುಂಚೆ ನೋಟಿಸ್ ಹೋಗಬೇಕು. ಅಂದ್ರೆ 3 ವಾರಗಳ ಮುಂಚೆ ನೋಟಿಸ್, ಈ ತರ ಸಭೆ ಇದೆ ಅನ್ನೋ ನೋಟಿಸ್ ಹೋಗಬೇಕು. ಆ ಸಭೆ ಸೆಪ್ಟೆಂಬರ್ 30 ಒಳಗೆ ಮುಗಿಬೇಕು. ಮುಗಿದ 30 ದಿನದೊಳಗಡೆಗೆ ಸಭೆಯಲ್ಲಿ ಏನೇನ್ ಚರ್ಚೆಗಳಾಯ್ತು, ಏನೇನ್ ಪ್ರೊಸೀಡಿಂಗ್ಸ್ ಆಯ್ತು, ನಿರ್ಧಾರಗಳಾಯ್ತು, ಯಾರ್ಯಾರು ಬಂದಿದ್ರು, ಫೋಟೋಸ್ ಸಮೇತ ರೈತರ ಪಟ್ಟಿ ಎಲ್ಲ ಮಾಡಿ ಅದನ್ನ ಆಡಿಟರ್ಗೆ ಸಬ್ಮಿಟ್ ಮಾಡಬೇಕು. ಅವ್ರೇನ್ ಮಾಡ್ತಾರೆ, ಆರ್ಒಸಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಲ್ಲಿ ಫೈಲಿಂಗ್ ಮಾಡ್ತಾರೆ, ಫೈಲಿಂಗ್ ಮಾಡಿ ರಿನ್ಯೂವಲ್ ಮಾಡ್ತಾರೆ. ಅಕಸ್ಮಾತ್ ಸೆಪ್ಟೆಂಬರ್ 30 ಒಳಗೆ ಮುಗಿದಿಲ್ಲ ಅಂತಂದ್ರೆ 50,000 ರೂಪಾಯಿ ಫೈನ್ ಅಂತೂ ಬರುತ್ತೆ. ಓಹೋ, ಆ ಫೈನ್ ಏನಾಗುತ್ತೆ, ಕ್ರಮೇಣ ಬೆಳೀತಾ ಹೋಗುತ್ತೆ, ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಅದು ಇದು ಆಡ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ. ಸೊ ಬೆಟರ್ ಸೆಪ್ಟೆಂಬರ್ 30 ಒಳಗಡೆ ಮಾಡಿ ಮುಗಿಸ್ಬಿಡೋದು ಒಳ್ಳೇದು. ಒಳ್ಳೇದು. ಸೊ ಇದ್ರ ಜೊತೆಗೆ ಫಿನಾನ್ಷಿಯಲ್ ಆಡಿಟ್ ವಾರ್ಷಿಕವಾಗಿ ಏನಿದೆ, April 1 to March 31 ವಾರ್ಷಿಕ ಹಣಕಾಸಿನ ವರ್ಷ ಆಗಿರೋದ್ರಿಂದ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳಲ್ಲಿ ವಾರ್ಷಿಕ ವರದಿಗಳಾಗಬೇಕು, ಆಡಿಟ್ ರಿಪೋರ್ಟ್ ಆಗಬೇಕು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಬೇಕು. ಏನು ಸರ್ವಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಏನಿದೆ, ಸಭೆ ಶುರುವಾಗೋದ್ರೊಳಗಡೆ ಈ ಒಂದು ಆಡಿಟ್ ರಿಪೋರ್ಟ್ ಬಂದು ಆಡಿಟರ್ ಕಡೆಯಿಂದ ಬಂದು ನಿರ್ದೇಶಕರು ಓದಿ ಚರ್ಚೆ ಮಾಡಿ ಸೈನ್ ಆಗಿ ರೆಡಿ ಇರಬೇಕು ಮಂಡನೆ ಮಾಡಲಿಕ್ಕೆ. ಇನ್ನು ಕೆಲವೊಂದೇನ ಅಪ್ರೂವಲ್ಸ್ ಏನೇನು ಇದೆ ಅಂದ್ರೆ ಇವೆಲ್ಲಾನು ರೆಡಿ ಇರಬೇಕು. ಷೇರುದಾರರಿಗೆ 21 ದಿನಗಳ ಮುಂಚೆ ಯಾಕೆ ನೋಟಿಸ್ ಹೋಗಬೇಕು? ಷೇರುದಾರರಿಗೆ ಏನಾನ ಬೇಕು ಅನ್ನೋದಾಗಿದ್ರೆ ಅವರು ಸರ್ವಸದಸ್ಯರ ಸಾಮಾನ್ಯ ಸಭೆ ದಿನ ಎದ್ದು ಕೇಳೋದಲ್ಲ, 21 ದಿನಗಳ ಮುಂಚೆ ನೋಟಿಸ್ ಹೋಗುತ್ತಲ್ಲ, ನೋಟಿಸ್ ತಲುಪಿದ ತಕ್ಷಣ ಅವರ ಏನೇ ಒಂದು ಕ್ವೆರಿ ಇರ್ಬೋದು, ಚರ್ಚೆ ಇರ್ಬೋದು, ಏನೇ ಡೌಟ್ ಇರ್ಬೋದು, ಅದನ್ನ ರೈಟಿಂಗ್ ಅಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ, ಅದಕ್ಕೆ ಉತ್ತರನ ಇವ್ರು ಕೊಡಬೇಕಾಗತ್ತೆ. ಇದು ಪ್ರಕ್ರಿಯೆ. ಸೊ ಇನ್ನು ಬೋರ್ಡ್ ಮೀಟಿಂಗ್ ಅನ್ನೋದೇನಿದೆ, ನಿರ್ದೇಶಕರ ಸಭೆ ವರ್ಷಕ್ಕೆ 4 ಸತಿ ನಡೀಬೇಕಾಗತ್ತೆ. ಅದರಲ್ಲೂ ಒಂದು ವಾರದ ಮುಂಚೆನೇ ಸಿಇಒ ಏನ್ ಮಾಡಬೇಕು, ಬೋರ್ಡ್ ಮೆಂಬರ್ಸ್ಗೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಇದೆ ಅನ್ನೋ ಇಂಟಿಮೇಷನ್ ಕೊಡಬೇಕಾಗತ್ತೆ. ಇಷ್ಟು ಸಿಸ್ಟಮ್ಸ್ನ ಹಾಕೊಂಡು ಇದನ್ನ ಚೌಕಟ್ಟಲ್ಲೇ ಕೆಲಸ ಮಾಡಿಕೊಂಡು ಹೋಯ್ತು ಅಂತಂದ್ರೆ ಸುಮಾರಷ್ಟು ಪ್ರಾಬ್ಲಮ್ಸ್, ರೈತ ಉತ್ಪಾದಕ ಕಂಪನಿ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದನ್ನ ನಾವು ಅವಾಯ್ಡ್ ಮಾಡಬಹುದು. ಇನ್ನೊಂದು ತುಂಬಾ ಮುಖ್ಯವಾಗಿ ಏನಂದ್ರೆ ಎಲ್ಲಿ ಇಲ್ಲಿ ಸಕ್ರಿಯವಾಗಿ ಷೇರುದಾರರು ಬಿಸ್ನೆಸ್ ನ ಮಾಡಬೇಕಾಗತ್ತೆ, ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ರೈತ ಉತ್ಪಾದಕ ಕಂಪನಿ ನಮ್ದು ಅನ್ನೋದು ಬರಬೇಕು, ನಿರ್ದೇಶಕರಿಗೆ ರೈತ ಉತ್ಪಾದಕ ಕಂಪನಿ ನಮ್ದು ಅನ್ನೋದು ಬರುತ್ತೆ, ಆದ್ರೆ ಪ್ರತಿಯೊಬ್ಬ ಷೇರುದಾರರಿಗೂ ಈ ಒಂದು ಕಂಪನಿ ನಮ್ದು ಅನ್ನೋದು ಬರಬೇಕು, ಅವ್ರು ಓನ್ ಮಾಡಬೇಕು, ನನ್ನಲ್ಲಿ ಹೂಡಿಕೆ ಮಾಡಿರ್ತಂತ ಹಣ ಏನಿದೆ, ಷೇರ್ ಹಣ ನಮ್ದದು, ನನಗೆ ಬರಬೇಕಾಗಿರೋ ಸೌಲಭ್ಯಗಳು ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕೂತು ಚರ್ಚೆ ಮಾಡಿ ಪ್ರತಿಯೊಬ್ಬ ಷೇರುದಾರದ್ದು ಮುಖ್ಯವಾದ ಕರ್ತವ್ಯ ಇದು, ಅವ್ರು ತಿಳ್ಕೋಬೇಕು. ಆ ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಿಸ್ಟಮ್ಸ್ ನ ರೆಡಿ ಮಾಡಿಕೊಂಡು ಸಲಹಾ ಸಮಿತಿ ಸದಸ್ಯರಾಗಿರ್ಬೋದು, ಕೃಷಿ ಮಿತ್ರರಾಗಿರ್ಬೋದು, ಇವರುಗಳ ಮುಖಾಂತರ ಪ್ರತಿಯೊಂದನ್ನು ಅವ್ರ ಮಾಹಿತಿನ ತಿಳ್ಕೊಳ್ತಾ ಹೋಗ್ಬೇಕು. ಸಕ್ರಿಯವಾಗಿ ಭಾಗವಹಿಸಿದ್ರೆ ರೈತ ಉತ್ಪಾದಕ ಕಂಪನಿ ಬೆಳೆಯುತ್ತೆ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಎಕ್ಸ್ಪ್ಯಾನ್ಷನ್ಸ್ಗಂತೂ ಬಿತ್ತನೆ ಬೀಜ ಗೊಬ್ಬರ ಇಂದ ಶುರು ಮಾಡಿದ್ದು ಕೊನೆಗೆ ಉತ್ಪನ್ನಗಳು ಮಾರಾಟ ಮಾಡೋವರೆಗೂ ಎಕ್ಸ್ಪೋರ್ಟ್ ಮಾಡೋ ಮಟ್ಟಗೂ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೂ ರೈತ ಉತ್ಪಾದಕ ಕಂಪನಿಗಳು ಬೆಳೆದಿದೆ. ಸೊ ಮುಂದಿನ ದಿನಕ್ಕೆ ರೈತ ಉತ್ಪಾದಕ ಕಂಪನಿ ತುಂಬಾ ಸಪೋರ್ಟಿವ್ ಆಗುತ್ತೆ. ಹಾಗೂ 5 ವರ್ಷಗಳ ಕಾಲ ಇನ್ಕಮ್ ಟ್ಯಾಕ್ಸ್ ಏನಿದೆಲ್ಲ, ಯಾವ ರೈತ ಉತ್ಪಾದಕ ಕಂಪನಿಯಲ್ಲಿ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಇಲ್ಲ 5 ವರ್ಷಗಳ ಕಾಲ ಏನೇ ವಹಿವಾಟು ಮಾಡಿದ್ರು ಯಾವುದೇ ಇನ್ಕಮ್ ಟ್ಯಾಕ್ಸ್ ಬರಲ್ಲ. ಇದಲ್ದಿರ ಒಂದು ಟ್ಯಾಕ್ಸ್ ಬರುತ್ತೆ, ಮ್ಯಾಟ್ ಅಂತ ಬರುತ್ತೆ, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ. ಅದು ಪ್ರತಿ ವರ್ಷನೂ ಏನು ರೈತ ಉತ್ಪಾದಕ ಕಂಪನಿ ನಿವ್ವಳ ಲಾಭ ಏನಿರುತ್ತೆ ಅದರಲ್ಲಿ 14-15% ಮ್ಯಾಟ್ ಕಟ್ಟಬೇಕಾಗತ್ತೆ. ಅದು ಕೂಡಿಡ್ತಾ ಹೋಗ್ತಾರೆ, ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡಿಟ್ಟಿರ್ತಾರೆ ಅದನ್ನ. ಯಾವಾಗ ಇನ್ಕಮ್ ಟ್ಯಾಕ್ಸ್ಗೆ ಅರ್ಹರ ಆಗತ್ತಲ್ಲ ರೈತ ಉತ್ಪಾದಕ ಕಂಪನಿ, ಅವಾಗ ಈ ಹಣನ ಬಳಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಶುರು ಮಾಡಬಹುದು. ಇದಿಷ್ಟು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ಸ್ಥಾಪನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಎದುರಾಗತಕ್ಕಂತಹ ಸಮಸ್ಯೆಗಳು, ಅವುಗಳನ್ನ ಹೇಗೆ ಎದುರಾಗುತ್ತೆ, ಯಾವ ಸಂದರ್ಭದಲ್ಲಿ ಎದುರಾಗುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನುವಂತ ವಿಚಾರಗಳನ್ನ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಈ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9538 24 16 88. ಇನ್ನೊಮ್ಮೆ ಹೇಳಿ. 9538241688. ಒಳ್ಳೆಯದು ಸುಹಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯ ಅನುಭವ ಕುರಿತಂತೆ ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್ನ ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಏಪ್ರಿಲ್ ತಿಂಗಳ 23ನೇ ತಾರೀಕು ಭಾನುವಾರದಂದು ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಕಾರ್ಯಗಳ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಸಂಘಟನಾಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾಯುಕ್ತಿ ರೈತಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:27. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಪ್ರಾರಂಭಕ್ಕೆ ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯದ ಪ್ರೇಮಕ್ಕೂ ಪರ್ಮಿಟ್ಟೆ ಚಿತ್ರದ ಗೀತೆ. ಕೆಂಪು ರೋಜಾ ಮೊಗದವಳೇ, ಕೆಂಡ ಸಂಪಿಗೆ ಮುಡಿದವಳೇ, ಕೋಪ ನಟಿಸಿ ಹೋಗುವಳೇ, ನಿಲ್ಲೇ ನಿಲ್ಲೇ ನನ್ನವಳೇ. ಹೂವು ಮುನಿದು ಮುಳ್ಳಾಯ್ತೆ, ಕಣ್ಣ ನೋಟ ಕಣಿಯಾಯ್ತೆ, ಹೆಣ್ಣು ಮನಸ್ಸು ಕಲ್ಲಾಯ್ತೆ. ಹುಣ್ಣಿಮೆ ಮುನಿದು ಬಿಸಿಲಾಯ್ತೆ, ಹೂವು ಮುನಿದು ಮುಳ್ಳಾಯ್ತೆ, ಕಣ್ಣ ನೋಟ ಕಣಿಯಾಯ್ತೆ, ಹೆಣ್ಣು ಮನಸ್ಸು ಕಲ್ಲಾಯ್ತೆ. ಓಡಿಯರ್ ಪ್ಲೀಸ್ ಹಿಯರ್ ಕಮ್ ಹಿಯರ್ ಮೈ ಲವರ್ ಕನ್ಯಾಕುಮಾರಿ ಕಾಲೆ ಕಿಶೋರಿ ಒಲಿದು ಬಾ ಪ್ಯಾರಿ ಕೆಂಪು ರೋಜಾ ಮೊಗದವಳೆ ಕೆಂಡ ಸಂಪಿಗೆ ಮುಡಿದವಳೆ ಕೋಪ ನಟಿಸಿ ಹೋಗುವಳೆ ನಿಲ್ಲೆ ನಿಲ್ಲೆ ನನ್ನವಳೆ ಗಾಳಿ ಸುಳಿದಂತೆ ಹರ ಹರ ನಡೆದುದು ಏಕಂತೆ ಸುಡು ಸುಡು ಕೆಂಡವ ತುಳಿದಂತೆ ಹುಡುಗಿ ದುರುದುರು ನೋಡುವುದೇಕಂತೆ ಸುಂಟರ ಗಾಳಿ ಸುಳಿದಂತೆ ಹರ ಹರ ನಡೆದುದು ಏಕಂತೆ ಸುಡು ಸುಡು ಕೆಂಡವ ತುಳಿದಂತೆ ದುರುದುರು ನೋಡು